ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕೊಂಡ ಪ್ರಸಿದ್ಧ ಮೊದಲು ಸೇಫ್ಟಿ ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಬಂಧುವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ ಹೆಚ್ಚು ದಕ್ಷತೆಯಿಂದ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ 26-28, 2025 ತಾಂತ್ರಿಕ ಸಮಾವೇಶ ಮೊದಲನೆಯ ದಿನದ ಕಾರ್ಯಕ್ರಮದ ವಿಷಯ. ಮೊದಲಿಗೆ ನಸೂರು ಜೇನು ಸಾಕಾಣಿಕೆ ಕುರಿತು ಮಾತನಾಡುತ್ತಾರೆ ಶ್ರೀ ಚಂದ್ರಶೇಖರ್, ಪ್ರಗತಿಶೀಲ ಜೇನು ಕೃಷಿಕರು ಕಳಸ ಚಿಕ್ಕಮಗಳೂರು ಜಿಲ್ಲೆ. ನಂತರ ಜೇನು ವಿಷದ ವಾಣಿಜ್ಯ ಬಳಕೆ ಕುರಿತು ಮಾತನಾಡುತ್ತಾರೆ ಶ್ರೀ ಪ್ರಜ್ವಲ್ ಎಂ, ಜೇನು ವಿಷಯ ಯುವ ಉದ್ಯಮಿ, ತಲಪ್ಪಾಡಿ ಗ್ರಾಮ, ದಕ್ಷಿಣ ಕನ್ನಡ ಜಿಲ್ಲೆ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರೂಪಣೆ ಡಾಕ್ಟರ್ ಗಂಗಪ್ಪ ಗೌಡ ಬಿರಾದಾರ್, ವಿಸ್ತರಣಾ ಮುಖಂಡರು ಕತ್ತಲಗೆರೆ. ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ KC ಶಶಿಧರ್ ಸರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ತಿಪ್ಪೇಶ್ವರ್ ಅವರು, ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚಂದ್ರಶೇಖರ್ ಅವರು, ಶ್ರೀ ಪ್ರಜ್ವಲ್ ಎಂಬುವರು ವೇದಿಕೆ ಮೇಲೆ ಆಸೀರ್ವಾದಕ್ಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಮೊದಲ ದಿನದ ರಜತ ಸಂಭ್ರಮದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಹಣ್ಣು ಮತ್ತು ಆಹಾರ ಮೇಳದ ಮೊದಲ ದಿನದ ತಾಂತ್ರಿಕ ಸಮಾವೇಶ. ಸೊ ಮುಂದುವರೆದ ಭಾಗ ತಾಂತ್ರಿಕ ಸಮಾವೇಶ 2. ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ನಮ್ಮ ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸುವ ಕಾರ್ಯ. ದಯವಿಟ್ಟು ಎಲ್ಲಾ ರೈತ ಮಹಿಳೆಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. 1/2 ಗಂಟೆಗಳ ಕಾಲ ಈ ಜೇನು ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಾವು ಕೂಡ ತಿಳ್ಕೊಂಡು ತಾವು ಕೂಡ ಜೇನು ಕೃಷಿಯನ್ನ ಮಾಡಲಿಕ್ಕೆ ಒಂದು ಪ್ರೇರಣೆ ನೀಡಬಹುದಂತ ಹೇಳ್ತಾ ದಯವಿಟ್ಟು ಆಸೀನರಾಗಿ. ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸರ್ ಆಗಿರ್ತಕ್ಕಂತಹ ಡಾಕ್ಟರ್ KC ಶಶಿಧರ್ ಸರ್ ಅವರಿಗೆ ನಮ್ಮ ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಪರವಾಗಿ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಹೂಗುಚ್ಛವನ್ನ ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಪ್ರಶಾಂತ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ಈ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಡೀನ್ ಆಗಿರ್ತಕ್ಕಂತಹ ಡಾಕ್ಟರ್ ತಿಪ್ಪೇಶ್ ಡಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಗಲ ಪರವಾಗಿ ಹೂಗುಚ್ಛವನ್ನ ನೀಡಿ ಸ್ವಾಗತ ಬಯಸಬೇಕೆಂದು ನಾಗರಾಜ ಡಾಕ್ಟರ್ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್, ಪ್ರಗತಿಶೀಲ ಜೇನು ಕೃಷಿಕರು ಕಳಸ ಚಿಕ್ಕಮಗಳೂರಿಂದ ಇಲ್ಲಿಗೆ ತಮಗಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಗಮಿಸುತ್ತಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ಕೃಷಿ ವಿಜ್ಞಾನ ಕೇಂದ್ರ ಪರವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಚಪ್ಪಾಳೆ ತಟ್ಟುವ ಮೂಲಕ ಹಾಗೆ ಇನ್ನೂರು ಸಂಪನ್ಮೂಲ ವ್ಯಕ್ತಿಗಳು ಯುವಕರು ಜೇನು ವಿಷಯ ಉದ್ಯಮಿ ಆಗಿರ್ತಕ್ಕಂತಹ ಶ್ರೀ ಪ್ರಜ್ವಲ್ ಎಂ ತಾಳಪಾಡಿ ಗ್ರಾಮ ಕಿನ್ನಿಗೋಳಿ ದಕ್ಷಿಣ ಕನ್ನಡ ಇವರು ಕೂಡ ಅಲ್ಲಿಂದ ಕ್ರಮಿಸಿ ತಮ್ಮನ್ನು ಉದ್ದೇಶಿ ಮಾತಲಿಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮಲ ಪರವಾಗಿ ಈ ಒಂದು ಮೇಳದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂಧುಗಳು ಇಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ರೈತ ಮಹಿಳೆಯರು, ರೈತರು, ಯುವಕರು, ವಿದ್ಯಾರ್ಥಿಗಳು, ನಮ್ಮ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು, ಹಾಗೆ ಸಹಾಯಕ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು ಎಲ್ಲ ಮುಖ್ಯಸ್ಥರುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ಶ್ರೀ ಚಂದ್ರಶೇಖರ್ ಅವರು ಪ್ರಗತಿಶೀಲ ಜೇನು ಕೃಷಿಕರು ಆಗಿರ್ತಕ್ಕಂತ ಇವರು ನಸರು ಜೇನು ಸಾಕಣೆ ಕುರಿತಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಕ್ಷಿಪ್ತವಾಗಿ ಇವ್ರ ಕುರಿತು ಹೇಳಬೇಕು ಅಂತಂದ್ರೆ, ಇವರು ಮೊದಲಿಗೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಅಲ್ಲಿ ಅವರು ಮೊದಲ ತರಬೇತಿಯನ್ನು ಪಡೆದಿದ್ದಾರೆ. ಹೀಗೆ ಒಂದು ಜೇನು ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ ಅನ್ಕೊಂಡು ಸೊ ಅದರಲ್ಲಿ ಅಷ್ಟೊಂದು ಅವರು ಬಹಳ ಮನಸ್ಸಿಗೆ ತಗೊಂಡು ಆಳವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸ್ವತಃ ತಾವು ಅದನ್ನ ಪ್ರಾಕ್ಟೀಸ್ ಮಾಡಿ ಇವತ್ತಿನ ದಿನ ತಮ್ಮ ಮುಂದೆ ವೇದಿಕೆ ಮೇಲೆ ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಹಾಗೂ ಸುಮಾರು ಲಕ್ಷಗಳಲ್ಲಿ ಆದಾಯವನ್ನ ಗಳಿಸ್ತಾ ಅವರ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಅವರು ಸ್ಟಿಂಗ್ಲೆಸ್ ಜೇನು, ಏನು ನಾವು ನಸರು ಜೇನು ಅಂತ ಹೇಳ್ತಾ ಇದೀವಿ, ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿಗೆ ಇರ್ತಕ್ಕಂತ ಒಂದು ಜೇನು ತುಪ್ಪ, ಆ ಒಂದು ಸ್ಟಿಂಗ್ಲೆಸ್ ಜೇನು ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಅವರು ಸ್ವತಃ ಮಾಡ್ತಾ ಇದ್ದು ವಿಭಿನ್ನವಾದ ಮಾದರಿಯ ಜೇನು ಪಟ್ಟಿಗಳನ್ನ ಕೂಡ ಸ್ವತಃ ತಾವೇ ತಯಾರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ರೈತರಿಗೆ ಅವರು ತರಬೇತಿಗಳನ್ನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು, ಅವರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದು ಬೇರೆ ರೈತರಿಗೆ ತರಬೇತಿಯನ್ನ ನೀಡಲಿಕ್ಕೆ ಕರೆದಾ ಕೂಡ ಬಹಳ ಸಂತೋಷದಿಂದ ಹೋಗಿ ಜೇನು ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಅವರು ಇದೇನು ಮೆಲ್ಲಿಪೋಣಿ, ಕುಟಿಲ, ನೂಲಿ, ರಾಳ, ಜೇನು ನೊಣ ಸಾಕಾಣಿಕೆ, ಅದರ ಸಂಸ್ಕೃತಿ, ಹೀಗೆ ಸಾಕಷ್ಟು ಇದರ ಬಗ್ಗೆ ವಿಚಾರಗಳನ್ನ ತಮ್ಮನ್ನು ಹಂಚ್ಕೋಬೇಕಂತ ಹೇಳಿ ಶ್ರೀ ಚಂದ್ರಶೇಖರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯಸ್ಥರಿಗೂ ಹಾಗೂ ಎಲ್ಲ ರೈತ ಬಂಧುಗಳಿಗೆ ಹೊಂದಿಸ್ತಾ, ಜೇನು ಕೃಷಿ ಸಾಮಾನ್ಯ ಇತ್ತೀಚೆಗಂತೂ ಒಳ್ಳೆ ಫ್ಯಾಷನ್ ಆಗಿದೆ ಜೇನು ಕೃಷಿ ಅಂತ ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆ ವಿಷಯ. ಹಿಂದೆ ಇತ್ತು, ನಾನು 86 ಫಸ್ಟ್ ಜೇನು ಕೃಷಿ ತರಬೇತಿ ತಗೊಂಡಿದ್ದು ಹೈಸ್ಕೂಲ್ ಆದ ತಕ್ಷಣ. ಅದರಿಂದ ನಮ್ಮ ಅಜ್ಜ ಮಾಡ್ತಿದ್ರು, ತಂದೆನೂ ಮಾಡ್ತಾ ಇದ್ರು, ಹಾಗೆ ಆಧುನಿಕ ಜೇನು ಕೃಷಿಯಲ್ಲಿ ನಾನು ಹಚ್ಚಿಕೊಟ್ಟು ಮಾಡ್ತಾ ಇದ್ದು. ಸಾಮಾನ್ಯ 86-88 ಜೇನು ಕೃಷಿ ಬಹಳ ಉತ್ತಮ ಸ್ಥಿತಿಯಲ್ಲಿ ಇತ್ತು ಅಂತ ಅನ್ಕೊಂಡಿದ್ದೀನಿ. ಯಾಕೆ ನಾನು ಅವಾಗ 1 ಮ್ಯಾಕ್ಸಿಮಮ್ ಅಂದ್ರೆ 15 ತೆಗೆದಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಾನು ಜೇನು ಕೃಷಿ ಪ್ರಗತಿಪರ ಜೇನು ಕೃಷಿ ಅಂತ ಗುರುತಿಸಿಕೊಂಡಿದ್ದೆ. ಆಮೇಲೆ ಐಸ್ಯಾಕ್ ರೋಗ ಬಂತು, ಯಾವುದು ಸೆರಾನಕ್ಕೆ. ಆ ಟೈಮಲ್ಲಿ ಸ್ವಲ್ಪ ಈ ನಸರು ಜೇನು ಅಂತ ಏನಂತೇಳು ರಾಳ ಜೇನು, ನಸರು ಜೇನು ಅಂತ ಇಂಗ್ಲೀಷಲ್ಲಿ ಸ್ಟಿಂಗ್ಲೆಸ್ ಬೀ ಅಂತ ಹೇಳ್ತೀವಿ, ತುಳಿನಲ್ಲಿ ಮುಜಂಟಿ, ಅದು ದಕ್ಷಿಣ ಕನ್ನಡದಲ್ಲಿ ಮುಜಂಟಿ ಅಂತ ಕರೀತಾರೆ. ಇದಕ್ಕೆ ರಾಳ ಜೇನು ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಇದು ಮರದ ಮೇಣನ ಸಂಗ್ರಹಿಸಿಬಿಟ್ಟು ಮೊಟ್ಟೆ ತುಪ್ಪದ ಕುಡಿಕೆ ಹೂ ಇಡೋದಕ್ಕೆ ಅದನ್ನ ಉಪಯೋಗಿಸುತ್ತೆ. ಮೇಣದ ಸಹಿತ ಅಂದ್ರೆ ಗೇರು, ಮಾವು, ಹಲಸು ಇತ್ಯಾದಿ ಮರಗಳ ನೀವು ಕತ್ತಿಯಲ್ಲಿ ಪೆಟ್ಟಾದಾಗ ಅಥವಾ ಏನಾದ್ರು ಗಾಯಾದಾಗ ಒಸರುತ್ತಲ್ಲ, ಆ ಮೇಣನ ಕಲೆಕ್ಟ್ ಮಾಡೋದ್ರಿಂದ ನಸರು ಅಂತೀವಿ ಅದಕ್ಕೆ, ಅಥವಾ ರಾಳ ಕನ್ನಡದಲ್ಲಿ ಹೇಳೋದು. ಹಾಗೆ ರಾಳ ಜೇನು ಅಂತ 78 ನಮ್ಮ ಪಾಠ ಇತ್ತು. ಅವಾಗ ಮಲ್ಲಿಫೆರದ ಪರಿಚಯ ಇರಲಿಲ್ಲ. ಇಂಡಿಯದಲ್ಲಿ ಹೆಜ್ಜೆಯನ್ನು ಮರದಲ್ಲಿ ವಾಸ ಮಾಡ್ತಾ ಬಿಡಿಗೆ ನೀವು ಕಂಡಿರ್ತೀರಿ. ಹಾಗೆ ಇನ್ನೊಂದು ಸೆರನ ಅಂತೇಳಿ, ಅಂದ್ರೆ ತುಳೆ ಜೇನು ಕನ್ನಡದಲ್ಲಿ ಹೇಳೋದಾದ್ರೆ ಹೊಟ್ಟೆ ಜೇನು, ಪೆಟ್ಟಿಗೆ ಜೇನು ಅಥವಾ ಮಡಿಕೆ ಜೇನು ಅಂತ ಕರಿತೀರಲ್ಲ ಅದು, ಇನ್ನೊಂದು ನಸರು ಜೇನು, ಇನ್ನೊಂದು ಕೋಲ್ ಜೇನು ಕೋಲಲ್ಲಿ ಇರೋದು. ಈ ತುಳೆ ಜೇನು ಮತ್ತು ನಸರು ಜೇನು ಸಾಕ್ತಾ ಇದ್ರು ಹಿಂದಿನೇ. ಹಾಗೆ ನಮ್ಮ ಅಜ್ಜನಲ್ಲಿ ಒಂದು 25 ಇತ್ತು, ಯಾವುದು ಬಿದಿರು ಬೊಂಬಲಿ ನೋಡಿದ್ರಲ್ಲ, ನಸರು ಜೇನು ನೋಡಿದ್ರೆ ಕೈ ಎತ್ತಿ, ನಸರು ಜೇನು ಅಥವಾ ರಾಳ ಜೇನು. ವಿಶೇಷ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೈ ಎತ್ತಿದ್ರು, ಬಹಳ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಆ ವಿಚಾರಕ್ಕೆ ಹೇಳ್ತೇನೆ ನಾನು, ಜೇನು ಸಾಕಾಣಿಕೆ ರೈತರು ಪ್ರತಿಯೊಬ್ಬರು ಮಾಡಬೇಕು. ನಾನೊಂದು ಅಭಿಯಾನ ಇಟ್ಕೊಂಡಿದ್ವಿ, ಮನೆಗೊಂದು ನಸರಿ, ತೋಟಕ್ಕೊಂದು ದುಡಿವೆ ಅಂತೇಳಿ. ಯಾವುದೇ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಚಿಕ್ಕಮಗೂರು SP ಸಂತೋಷ್ ಬಾಬು ಅಣ್ಣಾಮಲೈ ಅಥವಾ ಅವ್ರ ನಂತರ ಬಂದವರು, ಇತ್ತೀಚಿನವರಿಗೂ ಸಹ ಅವ್ರ ಮನೆಯಲ್ಲಿ ಒಂದು ಜೇನು ಪೆಟ್ಟಿಗೆ ಇಡ್ತಾರೆ. ಪೊಲೀಸರು ಕೈ ಎತ್ತಿ ನಮ್ಗೆ ಬಹಳ ಹೆಮ್ಮೆ ಆಯ್ತು. ಮೊನ್ನೆ ಸಹ ಈಗಿನ ಚಿಕ್ಕಮಗೂರು SP ಅವ್ರ ಮನೆಯಲ್ಲಿ ಒಂದು ಜೇನು ಪೆಟ್ಟಿಗೆ ಇದೆ. ಅವರು ತುಪ್ಪ ತೆಗ್ಸಲ್ಲ, ಜೇನು ಏನಕ್ಕೆ ಮಾಡಿತ್ತು ಅಂತ ಫಸ್ಟ್ ಕೇಳಿದ್ರು. ಈಗ ಅವ್ರ ಆಹಾರ ಮಳೆಗಾಲಕ್ಕೆ ಸರಿ ಇರ್ಲಿ ಅಂತ ಇಟ್ಕೊಳ್ಳೋರು, ತುಪ್ಪ ಬೇಕಾದ್ರೆ ಬೇರೆ ಹೊಂದ್ಕೊಂಡ್ಕೊಳ್ತಾ ಇದ್ರು. ಹಾಗಾಗಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಜೇನು ಪೆಟ್ಟಿಗೆ ಇಟ್ಟರೆ ಫ್ರೀ ಸರ್ವಿಸ್ ವರ್ಷಕ್ಕೊಂದ್ಸಲ. ಚಿಕ್ಕಮಗಳೂರು ಕಡೂರು ತರೀಕರಿಂದ ಹಿಡಿದು ಶಿವಮೊಗ್ಗ ಭಾಗದವರೆಗೆ ಮಾಡ್ತಾ ಇದ್ದೆ ನಾನು. ಹಾಗೆ ಅಣ್ಣಾಮಲೈ ಅವರು ಪ್ರತಿಫಲ ಪರೀಕ್ಷೆ ಸಮಾಜ ಸೇವೆ ಸರ್ವಶ್ರೇಷ್ಠ ಅಂತ ಒಂದು ಸನ್ಮಾನವನ್ನು ಮಾಡಿದ್ರು. ಅಂದ್ರೆ ಸಣ್ಣ ನೋಡ ನಾನು ಈ ಮಟ್ಟಕ್ಕೆ ತಂದೆ, ನಂಗೆ ಇರೋದು 1.5 ಎಕರೆ ತೋಟ ಮತ್ತು ಗದ್ದೆ. ಆದ್ರೆ ಜೇನು ಕೃಷಿಗೆ ಎಷ್ಟು ಇದಾಯ್ತು ಅಂತ ಹೇಳಿದ್ರೆ, ಅಷ್ಟು ಸಣ್ಣ ಕೀಟ ಅದು ನಸರು ಜೇನು ಸಹ ಹೇಳಿದ್ರು. ಈಗ ನಸರು ಜೇನು ಬಗ್ಗೆ ಮಾತಾಡ್ತಾ, ಅಷ್ಟು ಸಣ್ಣ ನೋಣ ಅಂದ್ರೆ ಸೊಳ್ಳೆ ಜೇನು, ಕಿರು ಜೇನು, ರಾಳ ಜೇನು, ಈ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ, ಈ ಜೇನು ಕೃಷಿಯ ನಾನು ಸಾಮಾನ್ಯ ಅದೇ ಏನು ಪಾಯ್ಸಾಕ್ ನಂಜು ರೋಗ ಬಂತಲ್ಲ ಸಿಡಾನಕ್ಕೆ, ಆ ಟೈಮಲ್ಲಿ ಅವ್ರ ಸಂತತಿ ಯಾವಾಗ ಕಡಿಮೆ ಆಯ್ತು ನಸರು ಜೇನು ಓದ್ಕೊಡೋಕೆ ಶುರು ಮಾಡಿದ್ವಿ. 2009 ನಾನು ಆಧುನಿಕ ಬಾಕ್ಸ್ಗಳನ್ನ ರೆಡಿ ಮಾಡಿದ್ವಿ. 2012 ಈ ಶಿವಮೊಗ್ಗದಲ್ಲಿ ಪ್ರದರ್ಶನ ಮಾಡ್ತೀವಿ, ಎಲ್ಲ ಕಡೆ ಪ್ರದರ್ಶನ ಮಾಡ್ತಿದ್ವಿ. ಈ ಜೇನನ್ನ ಸಂಶೋಧಕರು ಅಮೇರಿಕದಿಂದ ಬಂದಿದ್ದ ನಮ್ಮಲ್ಲಿ ಚೆನ್ನೈ ಯೂನಿವರ್ಸಿಟಿ ಅವರು, ಬೇರೆ ಬೇರೆ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ಮಾಡಿದ್ ನೋಡಕ್ಕೆ. ನಾನು ಇನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅಷ್ಟು ಸಣ್ಣ ನೋಣ ಅಂತಂದ ಎಷ್ಟು ಆದಾಯ ಇದೆ ಅನ್ನೋದು. ಈಗ ನಿಮ್ಗೆ ಗೊತ್ತಿದ್ದಂಗೆ ಸೆರಾನ ಚುಚ್ಚುತ್ತೆ, ಆಮೇಲೆ ಸಿಟಿಯಲ್ಲಿ ಸಾಕ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಈ ನಸರು ಜನ ಇದೆಯಲ್ಲ, ಇದನ್ನ ಸಿಟಿಯಲ್ಲೂ ಸಾಕ್ಬೋದು. ವಿಶೇಷವಾಗಿ ಬೆಂಗಳೂರು ಅಂತ ಸಿಟಿಯಲ್ಲೇ ನಾನು ಸಮಯ 60 ಮನೆ ಫಸ್ಟ್ ಆಯ್ಕೆ ಮಾಡಿದ್ವಿ. ಯಾವುದೋ ಕೊರೋನಾಕ್ಕಿಂತ ಮುಂಚೆ ಅಷ್ಟೊತ್ತಿಗೆ ಕೊರೋನಾ ಆಯ್ತು, ಕೊರೋನಾ ನಂತರ ಇಟ್ಕೊಂಡು ಸಕ್ಸಸ್ ಆಗಿದ್ದಾರೆ. ಇವತ್ತು 100 ಜನ ಬೆಂಗಳೂರು ಸಿಟಿಯಲ್ಲಿ ಕಿಟಿಗೆ ಸಜೆಯಲ್ಲಿ ಇರ್ತಾರೆ. ಅದು ಚಿಕ್ಕ ಬಾಕ್ಸ್ ಇರುತ್ತೆ, ಈ ತರದ ಬಾಕ್ಸ್ ಹಾಕಾಗುತ್ತೆ, ಇದರಿಂದನು ಚಿಕ್ಕ ಸಾಕು. ಅದು ಪರಿಚಯ ಇರ್ತೇನೆ ಅಲ್ಲಿ 5 ನಂಬರ್ ಸ್ಟಾಲ್ ಅಲ್ಲಿ, ಆಮೇಲೆ ಭೇಟಿ ಕೊಡಿ ಪರಿಚಯ ಮಾಡ್ತೀನಿ, ಓಪನ್ ಮಾಡ್ತೀನಿ ನಾನು ಇಲ್ಲಿ ಕಾರ್ಯಕ್ರಮ ಮುಗಿದ್ಮೇಲೆ. ಅಲ್ಲಿ ನೀವು ಬೇಕಾದ ಮಾಹಿತಿ ತಗೋಬಹುದು. ಇದರಿಂದನು ಚಿಕ್ಕ ಬಾಕ್ಸ್ ಬರ್ತದೆ, ಅದು ಸಿಟಿಗೆ, ಇದು ಗ್ರಾಮೀಣ ಭಾಗಕ್ಕೆ. ಇದರಿಂದ ಹಬ್ಬ ಬರ್ತಾ ಇದ್ದು ಅಂದ್ರೆ ನಮ್ಮ ಮನೆ ಭಾಗ ಅತಿ ಹೆಚ್ಚು ಮೂಸಿಗಳಂತದ್ದು ಸಾಕಾಣಿ ಬಂದು ಇಷ್ಟಿಗೆ ಸಾಕಾಗೋದಾಗಿದ್ದಿಲ್ಲ. ಇದು ಚುಚ್ಚೋದಿಲ್ಲ, ಸಣ್ಣಗೆ ಮೈಗೆ ಮುಕ್ಕಿರ್ತಾರೆ, ಸಾಮಾನ್ಯ ಎಲ್ಲ ನೋಡಿರ್ಬೋದು, ಕಿರಿಕಿರಿ ಮಾಡುತ್ತೆ. ಯಾಕೆಂದ್ರೆ ಈ 4 ಭಾಗ ಏನು 4 ಜನಿದಲ್ಲ ಮಲಿಫೆರ ಹೆಚ್ಚನ್ ಇವೆಲ್ಲ ಚುಚ್ಚುತ್ತ ದೇಹದಲ್ಲಿ, ಹಿಂಭಾಗದಲ್ಲಿ ಚುಚ್ಚುವ ಮುಳ್ಳಿ ಇರ್ತದೆ, ಹಾಗೆ ಚುಚ್ಚುತ್ತೆ. ಇದು ಚುಚ್ಚಕ್ಕೆ ದೇಹ ಮುಳ್ಳಿರೋದಿಲ್ಲ, ಸಣ್ಣ ಇರುವೆ ಕಚ್ಚಿದಾಗ ಬಾಯಲ್ಲಿ ಸ್ವಲ್ಪ ಹಿಡಿಯುತ್ತೆ. ಅದಕ್ಕಿಂತ ಜಾಸ್ತಿ ಏನಂದ್ರೆ ಅದು ತನ್ನನ್ನ ಆತ್ಮರಕ್ಷಣೆ ಮಾಡ್ಕೊಳಕ್ ಏನ್ ಮಾಡ್ತಾ ಅಂದ್ರೆ ಮೇಣನ ತಂದು ನಮ್ಮ ಕಣ್ಣು ಹುಬ್ಬುಗಳಿಗೆ ತಲೆ ಕೂದು ಕೈಯಲ್ಲಿರೋ ರೋಮ್ಗಳಿಗೆ ಅಂಟಿಸುತ್ತೆ ತನ್ನ ರಕ್ಷಣೆ ಮಾಡೋಕ್ಕಾಗಿ. ನೀವು ಅದನ್ನ ಮುಟ್ಟಿದ ತಕ್ಷಣ ಅದು ಸತ್ತೋಗ್ಬಿಡುತ್ತೆ. ಹಾಗಾಗಿ ಈಗ ಏನು ಕೃಷಿ ಮಾಡೋರು ಏನಂದ್ರೆ ಮುಖ ಪರದೆ ತಗೊಳ್ಬೇಕು, ಫುಲ್ ಕೈ ಶರ್ಟ್ ಮತ್ತು ಫುಲ್ ಕೈ ಪ್ಯಾಂಟ್ ಹಾಕೊಂಡ್ಬಿಟ್ಟು ಇವೆರಡನ್ನ ಹಾಕೊಂಡ್ಬಿಟ್ರೆ ಅದನ್ನ ಓಪನ್ ಮಾಡಿದ್ರಾಯ್ತು. ಏನು ಬಾಕ್ಸ್ ನೀವು ಮತ್ತೆ ವಿಡಿಯೋಗಳನ್ನ ಇಲ್ಲ, ನಮ್ಮ ಸ್ಟಾಲಿಗೆ ಬನ್ನಿ, 5ನೇ ಸ್ಟಾಲ್ ಅಲ್ಲಿ ಕಾರ್ಯಕ್ರಮ ಮುಗಿದ್ಮೇಲೆ ಅಲ್ಲಿ ನಿಮಗೆ ನಾನು ಪರಿಚಯಿಸ್ತೇನೆ. 5-6 ಬಾಕ್ಸ್ ಇವುಗಳಿದ್ದಾವೆ, ಬೇರೆ ಬೇರೆ ಟೈಪ್ಗಳು ನೋಡಬಹುದು. ಇಲ್ಲಿ ಹೇಗೆ ತೆಗೆದು ಅಂದ್ರೆ ಇದನ್ನ ಉದ್ದ ಬಾಕ್ಸ್ ಇರುತ್ತೆ, ಅದರಲ್ಲಿ 2 ಪಾತ್ರ, ಆಧುನಿಕವಾಗಿ 4 ಟೈಪ್ ಇದೆ. ಅದರಲ್ಲಿ ಸೂಕ್ತವಾದ 2 ಬಾಕ್ಸ್ ನಾನು ಡೆಮೋ ಕೊಡ್ತಿದ್ದೀನಿ. ಸ್ಟೀಲ್ ಚಮಚ ಇರಬೇಕು, ಹರ್ತವಾದ ಒಂದು ಚಾಕ್ ಇರಬೇಕು, ಮುಖಬರದೆ ಫುಲ್ ಕೈ ತೋರಿಸ್ ಮತ್ತು ಪ್ಯಾಂಟ್ ಹಾಕೊಳ್ಳೋದು. ತುಪ್ಪ ಇರೋ ಭಾಗ 70 ಭಾಗ ಇನ್ನೊಂದು 30 ಭಾಗ ಬಿಡಬೇಕು. ಅದಕ್ಕೆ ನಾವೀಗ ಆಧುನಿಕ ಸೆರಂದಲ್ಲಿ ಹೇಗೆ ನೀವು ಬ್ರೂಡಲ್ಲಿ ತುಪ್ಪ ಇರುತ್ತೆ ಅದನ್ನ ಬಿಟ್ಬಿಟ್ಟು ಹನಿ ಚೆಂಬರ್ ಒಂದು ಮೇಲ್ಗಡೆದು ಮಾತ್ರ ತೆಗಿತಿರೋ ಅದೇ ರೀತಿ ಇವಕ್ಕೆ ಆರ್ಟಿಕಲ್ ಅಂದ್ರೆ ಉದ್ದ ಮಾಡಿಬಿಟ್ಟು ಹನಿ ಚೆಂಬರ್ ಕೊಟ್ಟಿದ್ದೀನಿ. ಹೈಟ್ ಮಾಡಿ ಮೇಲ್ಗಡೆ ಹನಿ ಚೆಂಬರ್ ಕೊಟ್ಟಿದ್ದೀನಿ. PVC ಪೈಪ್ ಮೇಲ್ಗಡೆ, ಕೆಳಗಡೆ PVC ಪೈಪ್, ಅದರಲ್ಲಿ ಮೇಲ್ಗಡೆ ಮಾತ್ರ ಹನಿ ಸಂಗ್ರಹಿಸುತ್ತೆ. ಹಾಗೆ ಕೆಳಗಡೆ ಮರದ ಬಾಕ್ಸ್ 4 ಇಂಚು 4 ಇಂಚು 4 ಇಂಚು ಆಗಲ್ಲ, 4 ಇಂಚು ಹೈಟ್, ಮೇಲ್ಗಡೆಗೆ ಒಂದು ಮರದ ಸೀಟು, ಮೇಲ್ಗಡೆಗೆ ಒಂದು ಪ್ಲಾಸ್ಟಿಕ್ ಕರಡಿಗೆ ಕೊಡ್ತೀನಿ. ಮುಚ್ಚಳ ಫಿಕ್ಸ್ ಮಾಡಿರ್ತೀನಿ, ಒಂದೇ ಸೈಜ್ ಕರಡಿಗಳು, ಅವನ್ನೇ ಹನಿ ಕಲೆಕ್ಟ್ ಮಾಡುತ್ತೆ. ಆ ಕರಡಿಗೆ ತೆಗೆದು ಮುಚ್ಚಳ ಹಾಕಿದ್ರೆ ಶುದ್ಧ ತುಪ್ಪ, ಮೇಣದ ಸಹಿತ ಕೊಡ್ತೀನಿ. ಈ ರೀತಿ ವೈಜ್ಞಾನಿಕವಾಗಿ ನಸರಿ ಜನರು ಸಾಕಾಣಿಕೆ ಮಾಡಬಹುದು ಅಂತ 2012 ರಾಜ್ಯಾದ್ಯಂತ ಪ್ರದರ್ಶನ ಮಾಡಿದೀನಿ, ತರಬೇತಿ ಕೊಟ್ಟಿದ್ದೀನಿ. ಸಾಮಾನ್ಯ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ, ಕೆಂಚರೆಡ್ಡಿ ಅವರು ಕೆಲವೊಂದಷ್ಟು ಮಾಹಿತಿ ಕೊಟ್ಟಿದ್ರು. ಹಾಗೆ ನಮ್ಮ ಗಿರೀಶ್ ಸರ್ ಹೌದು, ಮುಡಿಗೆರೆ ಭರತ್, ಮುಡಿಗೆರೆ ಕೆಲಕೆ ಹಿಂದಿನ ಮಂಜುನಾಥ ಮತ್ತು ಬಸವರಾಜ್ ಅಂತ ಇದ್ರು. ಇವ್ರ ಹತ್ರ ನಾನು ಕೆವಿಕೆಯಿಂದಾನೆ ಬೆಳೆದಿರೋದು ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಮನೆ ಮುಡಿಗೆರೆ ಇಲ್ಲಿ ಇದ್ದು ನೋಡಿ, ಇವತ್ತಿಲ್ಲಿ ಈ ತರ ವೇದಿಕೆ ಹಂಚಿಕೊಂಡ್ರೆ ಒಂದು ಕೆವಿಕೆನೆ ನಂಗೆ ಸಪೋರ್ಟ್ ಆಯ್ತು. ಹಿಂದೆ ಮಾಡ್ತಾ ಇದ್ದು ಅತಿಕ್ರಮದಲ್ಲಿ ತರಬೇತಿ ತಗೊಂಡ್ರೆ ಇತ್ತೀಚೆಗೆ ಕೆವಿಕೆ ಒಳಗಡೆ ಅಂಡರಲ್ಲಿ ನನ್ಗೆ ತುಂಬಾ ಇದಕ್ಕೆ ಪ್ರಚಾರ ಸಿಗ್ತಾ ಇದೆ ಎಲ್ಲ ಕಡೆಗೆ. ಹಾಗಾಗಿ ನಾನು ಇವತ್ತು ರಾಜ್ಯ ಮಟ್ಟದಲ್ಲಿ ನೃಸಿಂಜನ ತರಬೇತಿ ದಾರ ಅಂತಾನು ಆಯ್ತು. ಇತ್ತೀಚೆಗೆ ಅಸೆಸ್ಮೆಂಟ್ ಗೆ ಹೋಗ್ತಿದ್ದೀನಿ ಆಸೆ ಸದಸ್ಯತ್ವಗಳಿಗೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಸಿಜನ್ ಈಗ ಇಲ್ಲಿ 2-3 ಜನ ನಮ್ಮ ಸ್ಟಾಲಿಗೆ ಬಂದಿದ್ರು, ಜಾಗ ಇಲ್ಲ ಸರ್ ಅಂತ ಹೇಳಿ ದುಡುವಾಗಿ ಆ ಸಮಸ್ಯೆ ಇದೆ. ನಸಿಜನ್ಗೆ ಹಾಗಿಲ್ಲ, ಕಿಟಿಗೆ ಸಜೆ ಇರ್ತೀವ ಅಲ್ಲೇ ಇಡ್ಲಿ. ಬೆಂಗಳೂರಲ್ಲಿ ಟೆರಸಿ ಗಾರ್ಡನ್ ಮಾಡ್ತಾರೆ 4-5 ಮಹಡಿಯಲ್ಲಿ, ಅಲ್ಲಿ ಒಂದು ಬಾಕ್ಸ್ ಇಟ್ಟಿದ್ವಿ. ಹೀಗೆ ಒಂದು 100-200 ಜನ ಬೇಡ. ಹಾಗೆ ಶಿವಮೊಗ್ಗದಲ್ಲಿ ಸಮಯ ಒಂದು 20-30 ಮನೆ ಶಿವಮೊಗ್ಗದಲ್ಲಿ ಇಟ್ಟಿದ್ವಿ. ಧಾರವಾಡದಲ್ಲಿ ಇಟ್ಟಿದ್ದೀನಿ. ಈ ತರ ಕೃಷಿ ಮೇಳದಲ್ಲಿ ಹೋದಾಗ ಅಲ್ಲೇ ಒಂದು 5-10 ಬಾಕ್ಸ್ ತಗೊಳ್ತಾರೆ, ಅಲ್ಲೇ ಇಡ್ತೀನಿ. ವರ್ಷಕ್ಕೊಂದ್ಸಲ ನಾನು ವಿಸಿಟ್ ಕೊಡ್ತೀನಿ. ಕೃಷಿ ಮೇಳಗಳಲ್ಲಿ ಹೋದಾಗ ಮೇಳ ನೋಡಿದಾಗಾಯ್ತು, ನಮ್ಮ ಜೇನು ಕೃಷಿಗ ಫ್ರೆಂಡ್ಶಿಪ್ ಮುಚ್ಕೊಂಡಾಗಾಯ್ತು. ಉಳ್ಕೊಂಡು ನಂಗೆ ಯಾವ್ದೇ ಖರ್ಚಿಲ್ಲ, ಊಟ ವಸತಿ ಅವರೇ ಮಾಡ್ತಾರೆ. ಕೃಷಿ ಮೇಳ ಫ್ರೀ ಆಗುತ್ತೆ, ಬಸ್ ಚಾರ್ಜ್ ಒಂದೇ. ನಮಗೂ ಜ್ಞಾನ ಹೆಚ್ಚಿಸ್ಕೊಳ್ಕಾಗತ್ತೆ. ಅವ್ನು ಏನೋ ಒಂದು ಹೊಸದು ಮಾಡಿದೆ ಅಂದ್ರೆ ಅದು ನಾನು ಇಡೀ ರಾಜ್ಯಕ್ಕೆ ಪರಿಚಯಿಸಕ್ಕಾಗತ್ತೆ. ನಾನು ಯಾವ್ದೇ ಹೇಳೋದಿದ್ರು ಹೇಳ್ತೀನಿ, ಇದು ಇಂಥವ್ರದ್ದು ಅಂತ. ಯಾಕೆ ನಾನೇ ಮಾಡಿದೆ ಅಂತ ಹೇಳಲ್ಲ. ಹೇಳಿದಾಗ ನಾನು ಶರಣದಲ್ಲಿ ಕೃತಕವಾಗಿ ರಾಣಿ ಸೇಲ್ ಮಾಡಕ್ಕೆ ಕೆಚ್ಚರೆಡ್ಡಿ ನನ್ನ ಗುರು, ಮುಡಿಗೇರಿಯಲ್ಲಿ ಒಂದು ತರಬೇತಿ ಇತ್ತು KVKಯಲ್ಲಿ, ಅವ್ರು ಹೇಳಿದ್ರು. ಅವತ್ತು ನಂಬರ್ 1 ಆದ ನಾನು. ವರ್ಷಕ್ಕೆ ಒಂದು 500,000 ರಾಣಿನೇ ಕೃತಕವಾಗಿ ರೆಡಿ ಮಾಡೋದು. ಯಾವ ಕುಟುಂಬ ಡೆವಲಪ್ ಇರುತ್ತೆ, ಇನ್ನು ರಾಣಿ ಸೆಲ್ ಆಗಿರಲ್ಲ. ಈ ರಾಣಿ ಮೊಟ್ಟೆ ಅದಕ್ಕೆ ಇಡೋದು, ಅದು ಡಿಮ್ಯಾಂಡ್ ಮಾಡಿ, ಯಾವ ಡಿಮ್ಯಾಂಡ್ ಇದ್ದಂಗೆ ನಾವು ಕೊಡೋದು. ಅಂದ್ರೆ ರಾಣಿ ಸೆಲ್ ನಾವು ಯಾವತ್ತೂ ರೆಡಿ ಮಾಡುವಂಥದ್ದು ಒಂದು ತಂತ್ರಜ್ಞಾನ. ಈಗ ಸಣ್ಣ ಸಣ್ಣ ಇರ್ತಾರೆ, ಬರೀ ಹನಿ ಒಂದೇ ಯೋಚನೆ ಮಾಡಬೇಡಿ. ಹನಿ ಸೇಲ್ ಆಗಲ್ಲ, ಅದೇ ಇಲ್ಲ, ಜಾಗ ಇಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಯಾರ್ದಾರು ಬಾಡಿಗೆ ಸಿಗುತ್ತೆ. ನಾನು ಬೇರೆ ಬೇರೆ ತೋಟದಲ್ಲಿ ಈಗ ಸ್ಥಳಾಂತರ ಜೇನು ಕೃಷಿ ಮಾಡ್ತೀವಿ, ಎರಡು ತೋಟದಲ್ಲಿ ಇರ್ತೀವಿ. ತೆಗೆದಾಗ ಅವರಿಗೆ ಇಷ್ಟು ತುಪ್ಪ ಕೊಟ್ಟರಾಯ್ತು. ಹಾಗೆ ಜೇನು ಕೃಷಿಗೆ ನಿಮ್ಗೆ ಆಸ್ತಿ ಬೇಡ, ಭೂಮಿ ಇದ್ದಾದ್ರೂ ನಡೀತ, ಭೂಮಿ ನಮ್ದೈತ್ರೆ ಒಳ್ಳೇದು. ಅದರಲ್ಲಿ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇರುತ್ತಲ್ಲ, ಅಂತ ಭಾಗದ ತೋಟದವ್ರ ಹತ್ರ ಬಹಳ ಉತ್ಕೃಷ್ಟ ನಿಮಗೆ ಜೇನು ಸಿಗುತ್ತೆ. ಉತ್ಕೃಷ್ಟ ಜನದ ತುಪ್ಪನೂ ಸಿಗುತ್ತೆ, ಒಳ್ಳೆ ಜೇನು ಸಿಗುತ್ತೆ. ಏಕೆ ಬೆಳೆ ರಬ್ಬರ್ ತೋಟದಲ್ಲಿ ಇಟ್ಟರೆ ಏಕೆ ಬೆಳೆ ರಬ್ಬರ್ ದಾನಿ, ಅದಕ್ಕಿಂತ ಜಾಸ್ತಿ ಕಾಡು ಬದಿ ಮತ್ತು ಅಂತಾರೆ. ಈಗ ತರಿಕೆರೆ ಈ ಕಡೆ ಎಲ್ಲ ಬೇರೆ ಬೇರೆ ಆಹಾರ ಧಾನ್ಯ ಬೆಳೀತಾರಲ್ಲ, ಬೆಳ್ಳಿ ತರಕಾರಿ ಇದ್ಬಿಟ್ರೆ ಆಹಾರ ಧಾನ್ಯದಲ್ಲಿ ಇಡೋದು, ಬರೀ ಆಹಾರ ಧಾನ್ಯದಲ್ಲಿ ನಿಮ್ಗೆ ಹನಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಕುಟುಂಬ ಇಂಪ್ರೂವ್ಮೆಂಟ್ ಮಾಡಿ ಡಿವೈಡ್ ಮಾಡಿಕೊಡೋದು, ರಾಣಿ ಸೇಲ್ ಸೇಲ್ ಮಾಡೋದು, ಮೇಣ ಈ ಉಪ ಉತ್ಪನ್ನದಿಂದ ನಿಮ್ಗೆ ಆದಾಯ ಜಾಸ್ತಿ. ನಮ್ಮ ಸ್ನೇಹಿತರು ಪ್ರಜ್ವಲ್ ನೋಡಿ, ಜೇನು ವಿಷ ತಗೋ ಹೀಗೆ ಒಬ್ಬೊಬ್ರು ಒಂದೊಂದು ಹೊಸದು ನಸುಗಿದ್ದೇನೆ ಎಂದು 12 inch ಉದ್ದ 4 inch ಅಗಲ 4 inch ಹೈಟ್ ಮೇಲ್ಗಡೆ ಮುಚ್ಚಳ ಹಾಕಿದ್ರೆ ಟ್ರಾನ್ಸ್ಪರೆಂಟ್ ಸೀಟ್ ಹಾಕ್ಬಿಟ್ರೆ ಮುಚ್ಚಳ ಹಾಕ್ಬಿಟ್ರೆ ಅದ್ರಲ್ಲಿ ಮಧ್ಯೆ ಒಂದು ಪಗರ ಮಾಡಿದ್ರೆ ಆ ಥರನ ಮಾಡ್ಬೋದು. ಇದು ಈಜಿ ಮೆಥಡ್, ಎಲ್ಲದು ಅದನ್ನೇ ಉಪಯೋಗಿಸಿ. ಪ್ಲಾಸ್ಟಿಕ್ ಅಥವಾ ಬೇರೆ ಬೇರೆ ಅಷ್ಟು ಸೂಕ್ತ ಅಲ್ಲ ಜೇನು ಕೃಷಿಗೆ. ನಂದು ನನ್ನ ಹತ್ರ ಗ್ಲಾಸ್ ಇದೆ, ತೆಂಗಿನ ಚಿಪ್ಪು ಇದ್ದು ಪ್ರತಿ ಬೇರೆ ಬೇರೆ ಮದರ್ಗಳಿದಾವೆ. ಆದ್ರೂ ಮರದಿಂದ ಮುಂದೆ ಯಾವ್ದು ಅಲ್ಲ, ಮರನೇ ಉಪಯೋಗಿಸಿ ಅಂತ ನಾನು ಕಿವಿ ಮಾತಾಡ್ತೇನೆ ಜೇನು ಕೃಷಿಗೆ. ಯಾಕಂದ್ರೆ ನಾನು ಅದನ್ನ ಹೆಚ್ಚು ಅಡ್ವೈಸ್ ಹೇಳಿದೆ. ಆದ್ರೆ ಅದಿಲ್ಲ, ಅದು ಚೆನ್ನಾಗಿ ಬರ್ತದೆ ಅಂದ್ರೆ ನಾನು ಅದನ್ನ ಮಾಡಿ ನೋಡಿದ್ದೀನಿ. ಅದು 1/2 inch ಹಲಗೆ ದಪ್ಪ ಇಡಬೇಕು, ತೆಳು ಹಲಿಗೆ ಬರಬಾರ್ದು. ಯಾಕಂದ್ರೆ ಟೆಂಪರೇಚರ್ ವ್ಯತ್ಯಾಸ ಆಗುತ್ತೆ ಒಳಗಡೆ. ಅವಕ್ಕೆ 35 degrees ಮೇಲೆ ಟೆಂಪರೇಚರ್ ಇರಬೇಕು. ನೀವು ಗಮನಿಸಿರ್ತೀರಿ ಎಲ್ಲಿ ತನ್ನ ಸಜ್ಜನ ಅಂದ್ರೆ ಹಳೆ ಕಟ್ಟಡಗಳಲ್ಲಿ. ಯಾಕಂದ್ರೆ ಬೆಚ್ಚಿಗಿರುತ್ತೆ ಕಲ್ಲು ಪಟ್ರೆ ಅಥವಾ ಕಟ್ಟಡ. ಇತ್ತೀಚೆಗೆ ಮೀಟರ್ ಬೋರ್ಡಲ್ಲಿ ಜಾಸ್ತಿ ಬರ್ತಾ ಇರ್ತದೆ ಮಲೆನಾಡು ಭಾಗ. ಸಾಮಾನ್ಯ ಚಿಕ್ಕಮೂರಿಂದ ಆ ಕಡೆ ಈ ಸಾಗರ ಈ ಶಿರ್ಸಿ ಭಾಗದಲ್ಲಿ ಮೀಟರ್ ಬೋರ್ಡಲ್ಲಿ ಜಾಸ್ತಿ ನಸುಜಿಯನ್ ಕಟ್ಟತ್ತೆ. ನಂಗೊಂದು ಪ್ರಶ್ನೆ ಕೇಳಿದ್ವಿ ಇದೇ ತರ ಟ್ರೈನಿಂಗ್ ಕೊಡ್ತಾನೆ, ಮೀಟರ್ ಬೋರ್ಡಲ್ಲಿ ಬೆಂಗಳೂರು ಜಿ ಕೆ ವಿಕೆಯಲ್ಲಿ ಮೀಟರ್ ಬೋರ್ಡಲ್ಲಿ ಯಾಕೆ ಕಟ್ಟುತ್ತೆ ಅಂತ ನಾ ತಮಾಷೆಗೆ ಒಂದು ಉತ್ತರ ಕೊಟ್ಟಿದ್ದೆ. ಮೀಟರ್ ಅಲ್ಲಿ ಯಾಕೆ ಕಟ್ಟುತ್ತೆ ಅಂದ್ರೆ ಕೆವಿ ಲೈನ್ ಮ್ಯಾನ್ ಬರ್ತಾನೆ ಮೀಟರ್ ಓಪನ್ ಮಾಡಕ್ಕೆ ಅಂತೇಳಿ, ನಸುಜಿಯನ್ನು ಮುತ್ತುತ್ತೆ ಅವ್ನು ಬಿಟ್ಟೋಗ್ಬಿಡ್ತಾನೆ. ಮನೆಯವರಿಗೆ ಕರೆಂಟ್ ಇದೆ ಅಂತೇಳಿ ಮುಟ್ಟೋದಿಲ್ಲ. ಹಾಗೆ ನಾ ಸೇಫ್ಟಿ ಜಾಗ ಮೀಟರ್ ಬೋರ್ಡ್ ಅಂತ ಹೇಳಿ ಹೇಳಿದ್ದೇನೆ. ಆಕ್ಚುಲಿ ಏನ್ ಹೇಳಿದ್ರೆ ಬೆಚ್ಚಿಗಿರುತ್ತಲ್ಲ ಮನೆ ಒಳಗೆ, ಹಾಗಾಗಿ ಬೆಚ್ಚಿಗಿರೋ ಜಾಗ ಉಪಯೋಗಿಸೋದ್ರಿಂದ ನೀವು 1/2 inch ಹಲಿಗೆ ಅಥವಾ 3/4 inch ಹಲಿಗೆಲ್ಲೇ ಬಾಕ್ಸ್ ಮಾಡಿ. ಯಾವ್ದೇ ರೀತಿ ಮಾಡಿ ನಿಮ್ಗೆ ಅನುಕೂಲವಾಗಿ. ಗ್ರಾಮೀಣ ಭಾಗ ದೊಡ್ಡದು, ಸಿಟಿಯಲ್ಲಿ ಸ್ವಲ್ಪ ಚಿಕ್ಕದು, ಯಾಕಂದ್ರೆ ಆಹಾರ ಲಭ್ಯತೆ ಕಡಿಮೆ ಇರುತ್ತಲ್ಲ. ಹಾಗೆ ಮಾಡ್ಬೋದು. ಇನ್ನು ಗೂಡು ಒಳಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ಜೋಳಿನ ಕಾರ್ಡ್ ಆಗಿರ್ತೀಯಲ್ಲ ಅದು ಮೊಟ್ಟೆ. ಎರಡು ರೀತಿ ಮೊಟ್ಟೆ ಇರುತ್ತೆ, ಒಂದು ಬಿಳಿದಿರುತ್ತೆ ಸ್ವಲ್ಪ ಬಂತಿರೋದು ಏಜ್ ಆಗಿರೋದು, ಇನ್ನೊಂದು ಕಂದು ಮಣ್ಣಂತಿರುತ್ತೆ ಅದು 20 days ಒಳಗಡೆ ಎಲೆ ಮೊಟ್ಟೆ. ಪ್ರತಿ ಸಲ ರಾಣಿ ಒಂದು ಲೇಯರ್ ಇಡುತ್ತೆ ಅದೆಲ್ಲ ಬಿಳಿಯುತ್ತೆ ಅಂದ್ರೆ ಬಲ್ತಿತ್ತು 20 days ನಂತರ. ನೆಕ್ಸ್ಟ್ ಮತ್ತೆ ಇಡುತ್ತಲ್ಲ ಅದು ಕಂದು ಬಣ್ಣ. ಕಂದು ಬಣ್ಣ ಯಾವ ಮೊಟ್ಟೆ ಇರುತ್ತೋ ಅದು ಅರ್ಧದಲ್ಲಿ ಮತ್ತೆ ಕೆಲವು ಓಪನ್ ಕಪ್ ಇರುತ್ತೆ, ಏನು ಸೇರಂತ ನೋಡಿರ್ತೀವಿ ಕಡ್ಡಿ ಮೊಟ್ಟೆ ಅಂತೀವಿ ನಾವು, ಅದ್ರ ಓಪನ್ ಸೆಲ್ ಇರ್ತಿಯಲ್ಲ ಅದು ಎಣೆ ಮೊಟ್ಟೆ. ಇನ್ನು ಸಾಮಾನ್ಯ ದ್ರಾಕ್ಷಿ ಗೊಂಚಲಂಗ್ ಮಾಡಿರ್ತಿಯಲ್ಲ ಬ್ಲಾಕ್ ಇರುತ್ತೆ ಕಪ್ಪಾಗಿ, ಅದು ತುಪ್ಪ. ಇನ್ನೊಂದು ಕೇಸರಿ ಬಣ್ಣ ಅಂದ್ರೆ ಕಂದು ಮಿಶ್ರಿತ ಬಣ್ಣ ಇರುತ್ತಲ್ಲ ಅದು ಪರಾಗ ಅಥವಾ ಹೂ ಅಂತ ಹೇಳ್ತೀವಿ. ಪೊಲನ್ ಇಷ್ಟ ಇರುತ್ತೆ. ಅದ್ರ ಜೊತೆಗೆ ರೆಸಿನ್ ಮೇಣ ಇರುತ್ತೆ, ಹೇಳಿದ್ನೆಲ್ಲ ಮರದಲ್ಲಿ ಕಲೆಕ್ಟ್ ಮಾಡುತ್ತೆ ಅಂತ. ಅದನ್ನ ಒಂದ್ ಸೈಡ್ ಯಾವತ್ತೂ ಸ್ಟಾಕ್ ಇರ್ತದೆ. ಬೆಳಿಗ್ಗೆ ಆಹಾರ ತಗೊಂಡ್ ಬಂದ್ರೆ ಮಧ್ಯಾಹ್ನ ನಂತರ ಮೇಣನ ಕಲೆಕ್ಟ್ ಮಾಡುತ್ತೆ. ಅದು ಯಾವತ್ತೂ ಗೂಡು ಬದಿ ಇರ್ತದೆ. ನೀವು ಗಮನಿಸಿರ್ಬೋದು ನಸುಜಿಯನ್ನು ನೋಡಿದ್ನಿ ಅಂತ ಹೇಳಿದ್ರಿ ಕೆಲವರು. ಯಾವ ನಸುಜಿಯನ್ ಬಾಕ್ಸ್ ಅಲ್ಲಿ ಕುಟುಂಬ ಇರ್ತದೆ ಅದ್ರ ಪಕ್ಕದಲ್ಲಿ ಯಾವ್ದೋ ನೀವು ಕಿಟಿಗೆ ಮನೆ ಪಕ್ಕದಲ್ಲಿ ಇಟ್ಟರೆ ಕಿಟಿಗೆ ಎರಡು ಬಿರ್ಕಲ್ಲಿ ಮೇಣ ಕಲೆಕ್ಟ್ ಮಾಡಿರುತ್ತೆ. ಒಳಗಡೆ ಕಮ್ಮಿ ಆದ್ರೆ ಅಲ್ಲಿಂದ ಕಲೆಕ್ಟ್ ಮಾಡಿ, ಅವ್ರು ಸುಮ್ಮನೆ ಕೂರೋದಿಲ್ಲ ಅಂತ. ಬೆಳಿಗ್ಗೆ ಸಾಯಂಕಾಲ ಕೆಲಸ ಆಹಾರ ಆಹಾರ ತರಕ್ಸಿಗೆ ಲಭ್ಯ ಇಲ್ವಾ ಮೇಣ ಕಲೆಕ್ಟ್ ಮಾಡೋದು. ಹಾಗಾಗಿ ಒಂದ್ಕಡೆ ಮೇಣ ಇರ್ತದೆ. ಇನ್ನೊಂದು ಭಾಗದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂತ ಸೀಸನ್ ಅಲ್ಲಿ ಒಂದು ಬದಿಯಲ್ಲಿ ಜಾಗ ಇದ್ದಾಗ ನೀವು ಜಾಗ ಕೊಟ್ಟು ನಾನು ಇದು ಗಮನಿಸಿರೋದು. ಯಾಕೆಂದ್ರೆ ಒಂದು ಕಾಲಡಿ ಇಟ್ಟು ಏನೇನು ಇರುತ್ತೆ ಅಂತೇಳಿ ಪ್ರತಿಯೊಂದು ನಾನು ಏನ್ ಹೇಳ್ತೀನೋ ನೀವು ನಮ್ಮಲ್ಲಿ ಬಂದ್ರೆ ಅದನ್ನು ಗಮನಿಸಬಹುದು. ಕೆಲವು ಡೆಮೋದಲ್ಲಿ ತೋರಿಸ್ತೀನಿ ಇಲ್ಲೂ ಇದೆ. ತ್ಯಾಜ್ಯ ಸ್ಟ್ರಾಂಗರ್ ಇರ್ತದೆ, ಯಾಕಂದ್ರೆ ಆಹಾರ ತರಕ್ಕೆ ಹೋಗ್ಬೇಕು ಕೆಲಸ ಕೊಡಲ್ಲ ಅವು. ಇವತ್ತು ಪ್ರಥಮ ಆದ್ಯತೆ ಅದು ಆಹಾರ ತರೋದು. ಈ ತ್ಯಾಜ್ಯ ಏನು ಈ ತುಪ್ಪ ಕುಡ್ದಾಗಿರೋದು ಮೊಟ್ಟೆ ಹೊರಗಡೆ ಮರಿಗಳು ಬಂದ ಇದ್ದಿಲ್ಲ ಆ ತ್ಯಾಜ್ಯ ಒಂದ್ಕಡೆ ಸಂಗ್ರಹಿಸಿರುತ್ತೆ. ಹಾಗಾಗಿ ಮೊಟ್ಟೆ ತುಪ್ಪ ಪರಾಗ ಮೇಣ ಇನ್ನೊಂದು ತ್ಯಾಜ್ಯ 5 ಬಗೆ ಒಂದು ಕೂಡಲ್ಲಿ ಗಮನಿಸಬಹುದು. ಹಾಗೆ ನಸುಜನಲ್ಲೇ ನಾವು ಏನ್ ಕಲಿಬಹುದು ಯೋಜನೆ ಮಾಡಿ. ಇಷ್ಟು ಕೆಲಸ ಮಾಡ್ತಾರೆ ನಸುಜನಗಳನ್ನು ಇವನ್ನೆಲ್ಲ ನೀವು ಗಮನಿಸಬಹುದು. ಇನ್ನು ತುಪ್ಪ ತೆಗೆದ ಯಾಕಂದ್ರೆ ನಸುಜನ ಅಲ್ಲಿ ಸ್ಟೀಲ್ ಸ್ಪೂನ್ ಅಲ್ಲಿ ಇಟ್ಕೊಳ್ಬೇಕು. 10 ಭಾಗ ಚಾಕು ಏನು ಬ್ಲಾಕ್ ಹೇಳಿಲ್ಲ ದ್ರಾಕ್ಷಿ ಗೊಂಚಲಾಗಿರುತ್ತೆ ಅಂತೇಳಿ ಅದನ್ನ ಒಂದು 30 ಭಾಗ ಈ ಮೊಟ್ಟೆ ಮತ್ತು ಪರಾಗ ಸಂಗ್ರಹಿಸಲ್ಲ ಅದ್ರ ಪಕ್ಕ ಪಕ್ಕನೂ ಇರುತ್ತೆ ತುಪ್ಪ ಬ್ಲಾಕ್ ಅಲ್ಲಿ ಇರುವಂತದ್ದು. ಅದನ್ನ ಸ್ವಲ್ಪ ಉಪ್ಪು ಬಿಡಬೇಕು. ಈ ಕಡೆ ಚಾಕಲ್ಲಿ ಸ್ಟ್ರೈಟ್ ಕಟ್ ಮಾಡೋದು, ಸ್ಟೀಲ್ ಕೋನ್ ಅಲ್ಲಿ ಕೈ ಮುಟ್ಟಬಾರ್ದು. ಸ್ಟೀಲ್ ಕೋನ್ ಅಲ್ಲಿ ಅದನ್ನ ತೆಗೆಯೋದು, ಒಂದು ಸ್ಟೀಲಿನ ಬಟ್ಲು ಅದಕ್ಕೆ ಸೋಸರ್ವೆ ಏನು ಸೋಸೋದು ಅಪ್ಪ ಏನ್ ಹೇಳ್ತೀನಿ ನೀವು ಸೋಸುವಂತದ್ದು ಜ್ಯೂಸ್ ಸೋಸಲ್ಲ ಆ ತರದ ಕರೆಕ್ಟ್ ಆಗ್ತಾ ಇದ್ದೀರಿ. ಯಾಕಂದ್ರೆ ನೊಣ ಹಾರಿ ಹೋದ್ರೆ ಅದ್ರ ಒಳಗಡೆ ಬೀಳುತ್ತಲ್ಲ ಆ ಕಾರಣಕ್ಕೆ ಅದಕ್ಕೆ ಸರಿಯಾಗಿರುವಂತ ಸೋಸ್ ಅನ್ನ ರೆಡಿ ಇಟ್ಕೊಳ್ಬೇಕು. ಇವಿಷ್ಟು ರೆಡಿ ಇಟ್ಕೊಂಡು ಗೂಡು ಓಪನ್ ಮಾಡೋದು. ಓಪನ್ ಮಾಡೋದು ಚಾಕಲ್ ಕಟ್ ಮಾಡೋದು, ತುಪ್ಪ ತಗೋದು, ಆ ಜಾರ್ಗೆ ಹಾಕಿ ಸ್ವಲ್ಪ ಡ್ಯಾಮೇಜ್ ಮಾಡ್ಬಿಡ್ದು ಎಲ್ಲೊಂದು ಚಾಕಲ್ಲಿ ಶಾರ್ಪ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿಲು ಈ ತರ ಇದ್ರೆ ಒಂದು 10-20 minutes ಬಿಸಿಲಲ್ಲಿ ಇಡಿ. ಒಂದು 1/2 ಗಂಟೆ ಇಟ್ಟು ನಡೆಯುತ್ತೆ. ಶುದ್ಧವಾದ ತುಪ್ಪ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಒಂದು 1/2 ಗಂಟೆ ಮೇಲೆ ನೀವು ಕೂಡಲೇ ಕ್ಲೀನ್ ಮಾಡ್ಕೊಂತೀರಾ, ಉಳಿದ ಕೈಲಿ ಹಿಂಡಿಗೆ ಅದು ತಕ್ಷಣ ತಿನ್ನಿ. ಈ ತುಪ್ಪನ ಕೈ ಸ್ಪರ್ಶ ಆಗಿರಲ್ಲ, ಅದರಲ್ಲಿ ಹೂ ಇರಲ್ಲ, ಮೊಟ್ಟೆ ಮಿಂಚಿರಲ್ಲ, ಶುದ್ಧವಾದ ತುಪ್ಪ. ಅದನ್ನ ಪ್ರೊಸೆಸ್ ಮಾಡಿ ಇಟ್ಟರೆ ನೀವು 4-6 ವರ್ಷ ಇಟ್ಟರು ಏನು ಹಾಳಾಗಲ್ಲ. ಈ ನಸುಜಿಯನ್ ತುಪ್ಪ ಈ ರೀತಿ ಸಂಗ್ರಹಿಸಿದ್ಕೆ ನಿಮಗೆ 2,000 rupees ಇದೆ. 2.5 ಕೆಲವು ಟೈಮು ಅನ್ಸಿದ್ದಾನೆ 3,000 ಇದೆ. ಇದು ಹೆಚ್ಚು ಕೇರಳದ ಕಡೆ ಡಿಮ್ಯಾಂಡ್ ಇದೆ. ಅರಬ್ ಕಂಟ್ರಿಗೆ ಜಾಸ್ತಿ ಹೋಗೋದು, ನಮ್ಗೆ ಆ ಕಡೆ ಹೋಗೋದು ತಗೊಳ್ತಾರೆ. ಅಲ್ಲಿ ಲೋಕಲಲ್ಲಿ ನೀವು ಏನಿಲ್ಲ ಅಂದ್ರೆ 1-1.5 lakh. ಈಗ ನನ್ನ ಹತ್ರ 100 grams ಔಷಧಿಗೆ ತಗೊಳ್ತಾರೆ. 100 grams 100 gramsಗೆ 100-200 rupees ತಗೊಳ್ತೀವಿ ನಾವು, 2,000 rupees. ಇನ್ನು ಮಕ್ಕಳಿಗೆ ಆದ್ರೆ ಅದು ನಮ್ ಬಿಟ್ಟಿರೋದು ರೇಟ್ ಅಂತ. 2,000 ನಸುಜಿಯನ್ ತುಪ್ಪಕ್ಕಿದೆ ಔಷಧಿ ಗುಣ. ಸ್ವಂತ ಒಂದು ಬಾಕ್ಸ್ ಇಟ್ಟು ನೀವೇ ಉಪಯೋಗಿಸಿ ಅಷ್ಟು ಔಷಧಿ ಗುಣನ. ಜಾಸ್ತಿ ಮಾಡ್ತೀರಾ ಕಮರ್ಷಿಯಲ್ ಆಗಿ ಓಕೆ ಕೊಡ್ರಿ ಅಂತ, ದುಡ್ಡಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಪ್ಪ ನೀವು ಉಪಯೋಗಿಸಿ. ಒಂದು ಕುಟುಂಬನ 2-3 pan ಮಾಡಬಹುದಲ್ಲ, ಅದನ್ನ ಸೇಲ್ ಮಾಡಿ ನಿಮ್ಗೆ 2,000 rupees. ನಾನು ಇಲ್ಲಿ 2,000 rupees ಸೇಲ್ ಮಾಡ್ತೀನಿ. ಕುಟುಂಬ ಯಾರು ಬೇಕಿದ್ರೆ ಬಾಕ್ಸ್ ಸಹಿತ ಕುಟುಂಬ 2,500 rupees. ನಿಮ್ಗೆ ವರ್ಷಕ್ಕೆ 2 kutumba ಅಲ್ಲಿಗೆ 5,000 ಆಯ್ತು. ಇನ್ವೆಸ್ಟ್ಮೆಂಟ್ ನೋಡಿ 2,000 ಕೊಟ್ಟು ಅಂದ್ರೆ ಡಿಸೆಂಬರ್ ಅಲ್ಲಿ ಇಡೋದು ಸೂಕ್ತ. ಯಾವ್ದೇ ಏನು ಡಿಸೆಂಬರ್ ಅಲ್ಲಿ ಇಟ್ಟರೆ ನೀವು ಮಾರ್ಚ್ ಅಷ್ಟೊತ್ತಿಗೆ 2 kutumba ಸೇಲ್ ಮಾಡಿ 5,000 rupees ಆದಾಯ. ಅಂದ್ರೆ ಬಾಕ್ಸ್ ಇಂದ ಕಳೆದ್ರೆ ನಾನು ಹೇಳುದು ನಿಮ್ಗೆ 500 ರೂಪಾಯಿ ಬಾಕ್ಸ್ ಸಿಗುತ್ತೆ, ಅಲ್ಲಿ ಒಂದೂವರೆ 3,000 ಆದಾಯ ಆಯ್ತು, 2,000 ಇನ್ವೆಸ್ಟ್ಮೆಂಟ್, 3,000 ನಿಮ್ಗೆ ಆದಾಯ ಆ ವರ್ಷ, ತುಪ್ಪ ನೀವೇ ಉಪಯೋಗಿಸಿ, ಈ ರೀತಿ ನರ್ಸಿಜನ್ ಮಾಡ್ಬೋದು. ಇನ್ ಕುಟುಂಬ ಹೆಚ್ಚುವರಿ ಹೇಗೆ ಮಾಡ್ಬೋದು ಅಂತೇಳಿ, ಸೇಮ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸೇರಂದಲ್ಲಿ ಏನೆಲ್ಲ ಸಾಧ್ಯ ಅದೆಲ್ಲ ನಸುಜನದಲ್ಲಿ ಸಾಧ್ಯ. ಸಾಕಾಣಿಕೆ ಮಾಡಕ್ಕೆ ನಿಮ್ಗೆ ಮನಸ್ಸು ಇದ್ರೆ ಆ ಸಣ್ಣ ಸೂಕ್ಷ್ಮ ಬುದ್ಧಿ ಬೇಕು ನಸುಜನ್ ಜೊತೆಗೆ, ಸೇನ ಅಂದಾಗ ಹೊರಟಾಗಿ ನಡ್ಕೊಳಗೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಕುಟುಂಬ ಮಾಡೋದು ಅದ ಇದು ಹೇಗೋ ಸೇರಂದನೆ, ಇನ್ನು ಏನು ತುಪ್ಪ ತೆಗೆಯೋದು ಹೇಗೋ ಅದು ಹೇಳಿದ ನಿಮ್ಮ ಆಧುನಿಕ ಮಾಡ್ಬೋದು. ಇನ್ನು ಹೊಸದಾಗಿ ಬಹುಶಃ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ, ಮರದ ದಿಂಬೆಯಲ್ಲಿ ನಸುಜನ್ ಇದ್ರೆ ಯಂತ್ರದ ಮುಖಾಂತರ ನಾನು ಹನಿ ಕಲೆಕ್ಟ್ ಮಾಡಿ 2018 ಹನಿ ಕಲೆಕ್ಟ್ ಮಾಡ್ತೀನಿ. ಮರದ ದಿಮ್ಮೊಳಗಿದ್ದ ಮರ ಭಾಗ ಮಾಡಿ ತುಪ್ಪ ತೆಗಿತಾರೆ, ನೋಣ ಹೊರಗಡೆ ಎಲ್ಲ ಹಾರಾಡ್ತಾವಲ್ಲ ನೋಣ ಏನು ಹಾರಾಡ್ಲದಾಗೆ ತುಪ್ಪ ಮಾತ್ರ ಕಲೆಕ್ಟ್ ಮಾಡುವಂತ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದಿನ ದಿನಗಳಲ್ಲಿ ಕೃಷಿ ಮಾಡಿದಲ್ಲಿ ಇಲ್ಲೇ ಪರಿಚಯಿಸಕ್ಕೆ ಸಾಧ್ಯ ಆಗುತ್ತೆ ನೋಡೋಣ. ಕುಟುಂಬ ಹೆಚ್ಚುವರಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೀವು ಈ ಟೈಮಲ್ಲಿ ಡಿಸೆಂಬರ್ ಇಂದ ಮಾರ್ಚ್ ಈಗಲೂ ಇದೆ ಕೆಲವು ಟೈಮ್ ನಂದ್ರಲ್ಲಿ ನೋಡಿ ಈಗಲೂ ಇದೆ ಕುಟುಂಬ ಡಿವೈಡ್ ಹೇಗೆ ಮಾಡ್ಬೋದು ತೋರಿಸ್ಬೋದು ಯಾರು ಆಸಕ್ತಿ ಇದ್ರೆ. ಒಂದು ರಾಣಿ ಸೆಲ್ ಇರುತ್ತಲ್ಲ ರಾಣಿ ಸೆಲ್ ಅನ್ನ ಖಾಲಿ ಬಾಕ್ಸ್ ಇಟ್ಕೊಂಡು ಇರ್ತೇನೆ, ರಾಣಿ ಸೆಲ್ ಎತ್ತಿಡೋದು, ರಾಣಿ ಸೆಲ್ ಜೊತೆಗೆ ಎಲೆ ಮೊಟ್ಟೆ ಇಡ್ನಲ್ಲ ಕಂದು ಬಣ್ಣದ್ದು ಮತ್ತು ಬಿಳಿದು ಬಲ್ತಿರುವಂತ ಎರಡು ಮೊಟ್ಟೆನು ಸಹ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು, ಜೊತೆಗೆ ಸ್ವಲ್ಪ ಪರಾಗನ ಕೊಡಬೇಕು, ಸ್ವಲ್ಪ ಹನಿ ತುಂಬಾ ಗೊಂಚಿದ್ದ ಹನಿ ಕಟ್ ಮಾಡಿದ್ರೆ ಸೋರಿ ಹೋಗುತ್ತೆ, ಪಕ್ಕ ಪಕ್ಕದಲ್ಲಿ ಗೊಂಚಿದ್ರೆ ಶಾರ್ಪ್ ಇರುವ ಚಾಕದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ ಎತ್ತಿ ಸ್ವಲ್ಪ ತುಪ್ಪ ಕೊಟ್ರೆ ಆಯ್ತು. ಸಮಯ ನವೆಂಬರ್ ಇಂದ ಜನವರಿವರೆಗೆ ಬರುತ್ತೆ, ಕೆಲವು ಭಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದಲ್ಲಿ ನಮ್ಮಲ್ಲಿ ಜನವರಿಯಿಂದ ಮಾರ್ಚ್ ಒಳಗಡೆ ಡಿವೈಡಿ ಬರ್ತದೆ, ಮೇ ಏಪ್ರಿಲ್ ಏಪ್ರಿಲ್ ಮೇಗೂ ಬರಬಹುದು. ಈ ರೀತಿ ಕುಟುಂಬ ಮಾಡೋದು ಸೇರಂದ ರಾಣಿ ಮೊಟ್ಟಾಗಿದ್ದಾಗ ಆ ತರ ರಾಣಿ ಸೇರಿದ್ದಾಗ ಮಾಡೋದು ಒಂದು. ಇನ್ನು ಈ ರೀತಿ ಹೇಳಿದ್ರೆ ಏನು ಗೊತ್ತಿಲ್ಲ ಅಂತೇಳಿ ಆದ್ರೆ, ಒಂದು ನಸರಿಜೆ ಏನು ಕುಟುಂಬ ಇಲ್ಲಿದೆ ಅಂತೇಳಿ ನಿಮ್ಗೆ ಓಡೆಲ್ಲ ಹೊಟ್ಟೆಲ್ಲ ಅಥವಾ ನೀವು ಸಾಕಿರುವಂತದ್ದಿದ್ರೆ ಪಕ್ಕದಲ್ಲಿ ಒಂದು ಗೂಡು ತಗೊಂಡು ಈ ತುಪ್ಪ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದನ್ನ ಫಿಲ್ಟರ್ ಮಾಡಿ ಇಷ್ಟಿಗೆ ಒಂದು ಜಾಯಕಾಯಿ ಗಾತ್ರದ 50 ರೂಪಾಯಿ ಸೇರ್ ಮಾಡ್ತೀನಿ ನಾವು ಕೃಷಿ ಮೇಳಗಳಲ್ಲಿ. ಇವತ್ತು ಬಂದಿಲ್ಲ ನಾನು, ಅದ್ರ ಡೆಮೋ ಇದೆ, ಅದನ್ನ 50 ರೂಪಾಯಿ ಸೇರ್ ಮಾಡ್ತೀನಿ. ಆ ತರದ ಮೇಣನು ಹೊಸ ಬಾಕ್ಸ್ ತಗೊಂಡು ಅದ್ರ ಪಕ್ಕದಲ್ಲಿ ಹಚ್ಚಿಟ್ಬಿಟ್ರೆ ಈ ಡಿವೈಡ್ ಅದು ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಈ ರೀತಿ ಮಾಡೋದು ಇದು ಈಸಿ. ಇದು ಸೆರೆಗೂಡಿ ಇಡೋದು ಅಂತೇಳಿ, ಎರಡನೇದು ರಾಣಿ ಸೆಲ್ ಸಿಗೋದು, ಇನ್ನೊಂದು ಮೂರನೇದು ಏನ್ ಗ್ರಾವಿಟೇಷನ್ ಮಾಡ್ತೀವಿ ನೀವು ಸೆರಂದಲ್ಲಿ, ಸೇಮ್ ಅದೇ ರೀತಿ ಮೊಸರು ಜನರಲ್ಲೂ ಸಹ ಮಾಡ್ಲಿಕ್ಕೆ ಬರುತ್ತೆ. ಬಾಕ್ಸ್ ಅಲ್ಲಿ ಅಕ್ಕಂದು ಮೊಟ್ಟೆ ಅಂತ ಹೇಳಿದ್ನಲ್ಲ ಓಪನಿಂಗ್ ಸೆಲ್ ಇರ್ಬೇಕು ಅಂತ, ಅದರಲ್ಲಿ ಕಡ್ಡಿ ಮೊಟ್ಟೆ ಅಂತ ಇರ್ತದೆ 4-5 ದಿವಸದ ಮೊಟ್ಟೆ, ಅದನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದ ತೆಗೆದು ಈ ಕಡೆ ಇಡಬೇಕು. ನೀವು ರಾಣಿ ಇದೆಯಾ ರಾಣಿ ಮೊಟ್ಟೆ ಇದೆಯಾ ನೋಡ್ಲಿಕ್ಕಿಲ್ಲ, ಆ ಎಳೆ ಮೊಟ್ಟೆ ತೆಗೆದಿಡೋದು, ಪಕ್ಕಕ್ಕೆ ಬಲ್ತಿರುವಂತ ಮೊಟ್ಟೆ ಸೇಮ್ ಪರಾಗ ಮತ್ತು ಜೇನನ್ನು ಅದಕ್ಕೆ ಕಲೆಕ್ಟ್ ಮಾಡಿಕೊಡೋದು. ಜೊತೆಗೆ ಈ ಮೂಲ ಕುಟುಂಬದ ಮೇಣ ಇರುತ್ತೆ ನೋಡಿ, ಒಳಗಡೆ ರೆಸಿನ್ ಸಂಗ್ರಹಿಸುತ್ತೆ ಮೇಣ ಅಂತ ಹೇಳಿದ್ನಲ್ಲ, ಅದನ್ನ ಸ್ವಲ್ಪ ತೆಗೆದ್ಬಿಟ್ಟು ಈ ಹೊಸ ಗೂಡಿನ ದ್ವಾರಕ್ಕೆ ಅಣಿಸ್ಬೇಕು. ಅಣಿಸ್ದಾಗ ಏನಾಗ್ತಂದ್ರೆ ಈ ಶರೀರದಲ್ಲಿ ರಾಣಿಯ ವಾಸನೆಗೆಲ್ಲ ಕುಟುಂಬ ಇತ್ತು, ಅದೇ ರೀತಿ ಈ ನಸರಿಜೇನಲ್ಲಿ ಈ ಮೇಣನ ಎಲ್ಲ ಗುರುತಿಸ್ತವೆ ನೋಣಗಳು. ಮೇಣದ ವಾಸನೆ ನೀವು ಸುಮ್ಮನೆ ತೆಗೆದು ಇಲ್ಲಿ ಹೊರಸ್ಬಿಟ್ಟು ಎಲ್ಲ ನೋಣ ಅಲ್ಲಿ ಬರುತ್ತೆ. ಆ ಮೇಣದ ವಾಸನೆ ಬೇಗ ಆ ಇಡೀ ಗೂಡಿನ ವಾಸನೆ ನೋಣಗಳ ರಾಣಿದು ಎಲ್ಲ ವಾಸನೆನೂ ಆ ಮೇಣದಲ್ಲಿ ಇರೋದ್ರಿಂದ ಆ ರೆಸಿನ್ ತೆಗೆದು ಇದರ ದ್ವಾರ ಕಾಣಿಸ್ಬಿಟ್ಟು ಮೂಲ ಕುಟುಂಬ ಈ ಕಡೆಗೆ ಇಡಿ, ಹೊಸ ಡಿವೈಡ್ ಮಾಡಿ ಮೊಟ್ಟೆ ಇಟ್ಟು ಇಲ್ಲಿಗೆ ಇಡ್ಬೇಕು. ಇದನ್ನು ಸ್ವಲ್ಪ ದೂರ ಆದ್ರೆ ಅನುಕೂಲ ಆದ್ರೆ ಇಡಿ, ಇಲ್ಲಾಂದ್ರೆ ಇದರ ಹಿಂಬದಿಗೆ ಇಡಿ. ಮೂಲ ಕುಟುಂಬ ಅಪೋಸಿಟ್ ದಿಕ್ಕಿಗೆ ಇಡಿ, ಎಂಟ್ರೆನ್ಸ್ ಏನಿದೆ ಅಲ್ಲಿ ಹೊಸ ಕುಟುಂಬ ನೀವು ಡಿವೈಡ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನ ಇಟ್ಟರಾಯ್ತು, ಅದಕ್ಕೆ ಇತ್ತು ನೋಣ ಎರಡು ಈಕ್ವಲ್ ಆಗಿ ಬರುತ್ತೆ. ಅವತ್ತು ನೈಟು ಅಥವಾ 5 ದಿವಸ ಬಿಟ್ಟು ದೂರ ಹಾಕ್ಬೋದು, ಅಥವಾ ಸಾಧ್ಯ ಅಂದ್ರೆ ಅವತ್ತೇ ಇಡ್ಬೋದು. ಅನುಕೂಲ ಇದೆ ಬೇರೆ ಜಾಗ ಇದೆ ಅಂದ್ರೆ ಆ ಮೂಲ ಕುಟುಂಬ ಇವತ್ತೇ ಒಯ್ದು ಇಟ್ಬಿಡಿ ಅಂದ್ರೆ ನೋಣ 10 ನಿಮಿಷ ಬಿಟ್ಟು ಬಂದಿರ್ತೀವಿ. ಈ ರೀತಿ ಮಾಡ್ಬೋದು. ಹೊಸಬರಿಗೆ ನೋಣ ಕಚ್ಚುತ್ತೆ ಕಿರಿಕಿರಿ ಆಗತ್ತೆ ಅಂತಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನ್ ಕೆಲಸ ಮಾಡಬಹುದು ಅಂದ್ರೆ ಈ ರೀತಿ ಒಂದು ಬಾಟ್ಲಿ ಕೊಟ್ಟಿರುವ ಈ ರೀತಿ ಬಾಟ್ಲಿ ಇರುತ್ತಲ್ಲ, ಇದಕ್ಕೆ ಪೇಪರ್ ಬ್ಲಾಕ್ ಛತ್ರಿ ಬಟ್ಟೆ ಇರುತ್ತಲ್ಲ ಅದರ ಅಥವಾ ಥರ್ಮಕೋಲ್ ಅನ್ನ ಮುಚ್ಚಿಬಿಡ್ರಿ. ಇಷ್ಟು ಜಾಗ ಬಿಟ್ರಿ, ಇಲ್ಲಿ ಥರ್ಮಕೋಲ್ ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲಿ ಓಪನ್ ಮಾಡ್ರಿ, ಇಲ್ಲಿಗೆ ಒಂದು ಮೆಸ್ ಹಾಕ್ಬೇಕು ಅಥವಾ ಕಾಟನ್ ಬಟ್ಟೆ ಹಾಕ್ರಿ. ಈ ಮುಚ್ಚಳ ತೆಗೆದ್ಬಿಟ್ಟು ಈ ಗೂಡಿನಲ್ಲಿ ನೀವು ಓಪನ್ ಮಾಡ್ಬೇಕು, ಈ ಗೂಡಿನ ದ್ವಾರಕ್ಕೆ ಇಡಬೇಕಿದೆ ಮುಚ್ಚಳ ತೆಗೆದು ಇಟ್ಟು ಇದನ್ನು ಬಡಿಬೇಕು. ಎಲ್ಲ ನೋಣ ಸ್ಕೌಟ್ ನೋಣ ಅಂತ ಇರ್ತದೆ, ಅವು ನಮ್ಮೇಲೆ ದಾಳಿ ಮಾಡೋದು. ಸ್ಕೌಟ್ ನೋಣ ಅಂದ್ರೆ ರ್ಯಾಶ್ ಆಗಿರುವಂತವು ಟ್ರೈದ ನೋಣಗಳು ದಾಳಿ ಮಾಡಕ್ಕೆ ಬರ್ತವೆ, ತನ್ನ ಕುಟುಂಬ ರಕ್ಷಣೆ ಮಾಡಕ್ಕೆ ಇರ್ತಾವಲ್ಲ ಅವೆಲ್ಲ ಇದ್ರೊಳಗೆ ಪಟಪಟ ಬಂದ್ಬಿಡ್ತವೆ. ಇದನ್ನ ನಾವು 2017 ಫಸ್ಟ್ ಪರಿಚಯಿಸಿದ್ದು. ಈಗೇನ್ ಮಾಡ್ತಾರೆ ಅಂದ್ರೆ ಇದೇ ಪಾಟ್ಲಿ ಇಟ್ಬಿಟ್ಟಿದ್ದಾರೆ ಎಲ್ಲರೂ ನಮ್ಮ ವಿಡಿಯೋ ನೋಡ್ಕೊಂಡು. ಆದ್ರೆ ಆಕ್ಚುಲಿ ಈ ತರ ಇಡಬಾರ್ದು, ನೋಣ ಇದ್ರೊಳಗೆ ಹೋಗಿ ಅದು ನಿಮ್ ಕೆಲಸ ಮುಗಿದವರಿಗೂ ತಿರುಗಾಡ್ತಾ ಇರುತ್ತಲ್ಲ ಮಂಡಗೆಲ್ಲ ದೇಹಕ್ಕೆ ಪೆಟ್ಟಾಗುತ್ತೆ ಅದಕ್ಕೆ. ಆ ರೀತಿ ಮಾಡಬೇಡಿ. ಈಗ ಸುಮಾರು ಯೂಟ್ಯೂಬ್ ಅಲ್ಲಿ ಬರ್ತಿದೆ ಎಲ್ಲ ಇದೇ ತರ ಬಾಟ್ಲಿ ಇರ್ತಾರೆ, ತರ ಬಿಸಿಲಲ್ಲಿ ಬೇರೆ ಕಾದು ಇರುತ್ತೆ ಖಂಡಿತ ತೊಂದರೆ ಆಯ್ತು. ನಾವು ಜನ ಕೃಷಿಕರಾಗಿ ಆ ರೀತಿ ಮಾಡಬೇಡಿ, ಇದಕ್ಕೆ ಕವರ್ ಮಾಡಿ. ಯಾಕಂದ್ರೆ ಇಲ್ಲಿ ಬ್ಲಾಕ್ ಇರೋದ್ರಿಂದ ಮತ್ತು ಬೆಳಕಿನ ಕಡೆ ಹೋಗೋದಾಗಿದ್ದರಿಂದ ಇಲ್ಲಿಂದ ಬಂದು ಇಲ್ಲಿ ಬಂದು ಡ್ಯಾಶ್ ಮಾಡ್ತೇವೆ, ಇಲ್ಲಿ ಕಾಟನ್ ಬಟ್ಟೆ ಹಾಕಿರ್ತೀನಿ ಅಥವಾ ಮೆಸ್ ಆಗಿರ್ತೀರಿ ಬಿಳಿ ಮೆಸ್ ಹಾಕಿರ್ವಿ, ಇಲ್ಲಿಗೆ ಬಂದು ಡ್ಯಾಶ್ ಆಗೋದ್ರಿಂದ ಅವು ಪೆಟ್ಟಾಗಲ್ಲ. ಈ ರೀತಿ ಕಲೆಕ್ಟ್ ಮಾಡಿ ಇಲ್ಲಿ ಸ್ವಲ್ಪ ಬಿಟ್ಟಿರ್ತೀರಿ, ಇಲ್ಲಿ ನೋಣ ಗೊತ್ತಾಗುತ್ತೆ ಬಂದು ಬಂದು ಬಂದು ಸ್ವಲ್ಪ ಸ್ಟಾಕ್ ಆಯ್ತಾ ಕೂಡ ಇದನ್ನ ಮುಚ್ಚಳ ಹಾಕ್ಬಿಟ್ಟು ನೆರಳಲ್ಲಿ ಇಡ್ರಿ. ಇದನ್ನ ಕುಟುಂಬ ನೀವು ಡಿಬೇಟ್ ಮಾಡೋಕ್ಕಾಗಲಿ ಹನಿ ತೆಗಿತೀಯ ಮೊದಲೇ ಹೇಳಿದ್ದೀನಿ, ಎಲ್ಲ ಏನೇನು ಹೇಳಿದಿನೋ ಅಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸಮಯ ವ್ಯರ್ಥ ಮಾಡಬೇಡಿ, ಅಷ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಣ ಹಿಡಿಬೇಕು. ಕೆಲಸ ಸ್ವಲ್ಪ ತೆಗೆದು ರೆಡಿ ಆಯ್ತಾ ಇಲ್ವಾ ಈ ಮುಚ್ಚಳ ತೆಗೆದು ಬಿಡೋದು. ಈ ಡಿವೈಡ್ ಮಾಡಿದ ಹೇಳಿದ್ನಲ್ಲ ಎರಡು ರೀತಿ, ಅದಾಗ ಲೈನ್ ಇದನ್ನು ಅಥವಾ ಎರಡು ರಾಣಿ ಸೇರಿದ್ರೆ ಎರಡು ಗೂಡು ಮಾಡಿದ್ರೆ ಒಂದೇ ಸಲಕ್ಕೆ ನಿಮ್ಗೆ ಅದನ್ನ ಹಂಚಕ್ಕಾಗಲ್ಲ. ಆ ಕಾರಣಕ್ಕೆ ಮೇಲ್ಗಡೆ ಮುಚ್ಚಳ ತಂದು ಇಟ್ಕೊಂಡು ನೊಣ ಹಿಡಿತಿಲ್ಲ. ಈ ನೊಣ ಸ್ವಲ್ಪ ಇದಕ್ಕೆ ಹಾಕೋದು, ಸ್ವಲ್ಪ ಇದಕ್ಕೆ ಬೀಳಿಸಬೇಕು. ಸ್ವಲ್ಪ ಇನ್ನು ಅನುಕೂಲ ವೈಜ್ಞಾನಿಕ ಅಂದ್ರೆ ಇದು ಮೊದಲು ಮಾಡೋರಿಗೆ ಸ್ವಲ್ಪ ಜಾಗ್ರತೆ ವಹಿಸಿ ಸ್ವಲ್ಪ ನಾವೇನ್ ಮಾಡ್ತೀವಿ, ನೀರನ್ನ ಸ್ಪ್ರೇ ಮಾಡ್ತೀವಿ. ರಕ್ಕೆ ಒದ್ದೆ ಆಗತ್ತಲ್ಲ, ಹೆಚ್ಚು ಹಾರಲ್ಲ, ಸ್ವಲ್ಪ ಸೈಲೆಂಟ್ ಆಗಿರ್ತಲ್ಲ, ಸ್ವಲ್ಪ ಬೀಳಿಸಿದಾಗ ಬೇಗ ರಕ್ಕೆ ಒದ್ದೆ ಆಗೋದ್ರಿಂದ ಬೀಳ್ತಾವೆ. ಸ್ವಲ್ಪ ಇದಕ್ಕೆ ಇದು ಸರ್ವಿಸ್ ಬೇಕು. ಜಾಸ್ತಿ ಮಾಡಿಬಿಟ್ರೆ ಸತ್ತು ಹೋಗುವಂತ ಚಾನ್ಸ್ ಇರುತ್ತೆ. ವೈಜ್ಞಾನಿಕ ಮಾಡ್ತೀನಿ, ಒಂದೆರಡು ಕುಟುಂಬ ಡಿವೈಡ್ ಆದ್ಮೇಲೆ ಇವೆಲ್ಲ ಪ್ರಯೋಗ ಮಾಡಿ. ಇಲ್ಲ ಮಾಮೂಲಿ ಮುಚ್ಚಳ ತಗೊಂಡ್ರಿ, ಒಂದೇ ಮಾಡ್ರಿ. ಮುಚ್ಚಳ ತೆಗೆದು ಓಪನ್ ಮಾಡಿ, ಮುಚ್ಚಳ ತೆಗೆದ ಮೇಲೆ ಒತ್ತಡ ಜಾಸ್ತಿ, ತುಂಬಾ ನೋಣ ಇದ್ರೆ ಈ ಬದಿ ಬಟ್ಟೆ ಕಟ್ಟಿದ್ರೆ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಈ ರಬ್ಬರ್ ಬ್ಯಾಂಡ್ ತೆಗೆದ್ಬಿಟ್ರಿ, ಏಕ ಕಾಲಕ್ಕೆ ಎಲ್ಲ ಹೊರಗಡೆ. ಇದನ್ನ ಬೆಳಕಿಗೆ ಇಟ್ಟರೆ ಡಿವೈಡ್ ಮಾಡಿದ ನೋಣಕ್ಕೆ ನಾವೇ ಕೊಡೋದು, ಯಾಕಂದ್ರೆ ದೂರ ತಕ್ಷಣ ಎರಡನ್ನು ಒಯ್ದು ಬಿಡ್ಬೋದು. ಬೇರೆ ಜಾಗದಲ್ಲಿ ಇರುತ್ತೆ, ಎಲ್ಲೋ ಕಾಡಲ್ಲಿ ಇರುತ್ತೆ, ಯಾವ್ದೋ ಜಾಗದಲ್ಲಿ ಇರುತ್ತೆ, ಅವ್ನು ಕಲೆಕ್ಟ್ ಮಾಡ್ಕಲ್ಲ. ಅದಕ್ಕೆ ಈ ಪ್ರಯೋಗ ಮಾಡ್ಬೋದು. ಕುಟುಂಬ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಕುಟುಂಬ ಹೇಗೆ ಮಾಡ್ಬೋದು ಗೊತ್ತಾಯ್ತು, ಜೇನ್ ಕೈಗಿದ್ದು ಗೊತ್ತಾಯ್ತು, ಕುಟುಂಬದ ಒಳಗಡೆ ಹೇಗಿರಕ್ಕೆ ಅಂತ ಗೊತ್ತಾಯ್ತು. ಏನಾದ್ರು ಡೌಟ್ ಇದೆಯಾ, ಯಾರಾದ್ರು ಆಸಕ್ತರು, ನಾಲ್ಕಾರು ಜನ ಮೆಸ್ಜ್ ಜನ ಬಗ್ಗೆ ಗೊತ್ತಿದೆ ಅಂದರು, ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಟಾಲ್ ಅಲ್ಲಿ ಬನ್ನಿ ಮಾತಾಡೋಣ, ಫೋನ್ ನಂಬರ್ ತಗೊಳ್ರಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಜೇನುತುಪ್ಪ ತೆಗಿಬೇಕಾದ್ರೆ ಮೇಲ್ಗಡೆ ಏಳು ಕೋಣೆಗಳು ಬರ್ತಿ ಆರ್ನ ತೆಗಿಬೇಕು ಅಥವಾ ಒಂದೊಂದೇ ತೆಗಿಬೇಕು ಅಂತ ಕೇಳ್ತಾರೆ. ಅಲ್ಲ, ಜೇನು ಕೋಣೆ ಇದಕ್ಕೆ ಎರಡು ಕೊಡ್ಲಿಕ್ಕಿಲ್ಲ. ನಸೀಲ್ ಜೇನು ಹೇಳಿದೆ, ನೀವು ಅಲ್ಲಿ ಬಂದ್ರು ಆಯ್ತು, ತೋರಿಸಿದಲ್ಲ ಎರಡು ಭಾಗ ಮಾತ್ರ ಇರುತ್ತೆ. ಇಲ್ಲೇ ನೋಡಿ, ಯಾಕಂದ್ರೆ ಸ್ಟಾರ್ಗೆ ಎಲ್ಲೋ ಬರ್ತಿದೆ ಅಲ್ವಾ, ಇದು ಕಾಣಿಸುತ್ತಾ ಕಾಣಿಸುತ್ತಾ? ಇದ್ರಲ್ಲಿ ಬ್ರೋಡ್ ಇದೆ, ಮೊಟ್ಟೆ, ಇದ್ರಲ್ಲಿ ಮೊಟ್ಟೆ ಇದೆ, ಇದ್ರಲ್ಲಿ ಜೇನ್ ಇದೆ, ಇದ್ರದ್ದು ಮಾತ್ರ ತೆಗಿರಿ, ಇದ್ರಲ್ಲಿ ದೌಕೆ ಬಿಡ್ರಿ. ಮೇಲ್ಗಡೆ ಕೊಡೋದಾರು ಅಷ್ಟೇ, ಹನಿ ಚೇಂಬರ್ ಏನ್ ಸೆರನ್ನ ಕೊಡ್ತಿರೋ ಸೇಮ್ ಹನಿ ಚೇಂಬರ್ ಅಲ್ಲಿ ಏಳು ಚೇಂಬರ್ ಅಲ್ಲಿ ಇಟ್ಟಿರ್ತೀವಿ. ಹೌದು, ಅವು ಏಳು ಫುಲ್ ಆದ್ಮೇಲೆ ಜೇನುತುಪ್ಪ ತೆಗಿಬೇಕು ಅಥವಾ ಒಂದೊಂದೇ ತಕ್ಕೊಬೇಕು? ಅಲ್ಲ, ಇದು ನೊಸರು ಜೇನು ಕೇಳ್ತಿದ್ದೀನಿ. ನೊಸರು ಜೇನು ಎರಡು ಕೊಡಕ್ಕೆಲ್ಲ, ಒಂದೇ ಕೊಟ್ರೆ ಸಾಕಾಗುತ್ತೆ. ಯಾಕಂದ್ರೆ ಒಂದು ಜನ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಾನು 800 grams ಅವ್ರಿಗೆ ತೆಗೆದಿದ್ದೇನೆ. ಅದೇ ಎವರೇಜ್ ನಾನು ಹೇಳೋದು, ಇದು 150-200 grams ಮಾತ್ರ ತುಪ್ಪ ಬರುತ್ತೆ. ಹೆಚ್ಚಿಗೆ ಬಂದು ಬರ್ಬೋದು, ನೀವು ಇಟ್ಟಿರುವ ಸ್ಥಳದ ಮೇಲೆ ಹೋಗುತ್ತೆ. ಓಕೆನಾ? ಮೂಲಕ ಅವರನ್ನ ಪೂರೈಸಬೇಕು. ನಸರು ಜೇನು ಸಾಕಾಣಿಕೆ ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ಶ್ರೀ ಚಂದ್ರಶೇಖರ್ ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಈಗ ಹಾಗೆ ಈ ತಾಂತ್ರಿಕ ಸಮಾವೇಶದ ಎರಡನೆಯ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಪ್ರಜ್ವಲ್ ಎಂ ಅವರು ಜೇನು ವಿಷಯದ ವಾಣಿಜ್ಯ ಬಳಕೆ ಕುರಿತಾಗಿ ತಮ್ಮನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಲಿಕ್ಕೆ ಆಗಮಿಸುತ್ತಾರೆ. ಅವರ ಬಗ್ಗೆ ಕಿರು ಪರಿಚಯನ ನಾನು ನಿಮಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ನೋಡಿದ್ದೇವೆ, ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಇವರು ತಾಳಪಾಡಿ ಗ್ರಾಮ ಕಿನ್ನುಹಳ್ಳಿ ಪ್ರಜೆದವರಾಗಿದ್ದು ಅಲ್ಲಿ ಕೂಡ ಸಾಕಷ್ಟು ಜನ ಜೇನು ಕೃಷಿಯನ್ನ ಜೇನು ಸಾಕಾಣಿಕೆಯನ್ನ ಮಾಡ್ತಕ್ಕಂಥವರಿದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಇವರೊಬ್ಬರು ವಿಶೇಷವಾಗಿ ಜೇನು ನೊಣದ ವಿಷವನ್ನ ಬಿ ವೇನಮ್ ಅಂತ ಏನ್ ಕರಿತೀವಿ ಅದನ್ನ ಸಂಗ್ರಹ ಮಾಡುವಂತಹ ಕಾರ್ಯವನ್ನ ಆರಂಭಿಸ್ತಾರೆ. ಹೊಸದಾಗಿ ಏನಾದ್ರೂ ಒಂದು ಉದ್ಯಮವನ್ನ ಮಾಡಬೇಕು ಅಂತಂದಾಗ ಅವ್ರಿಗೆ ಖಂಡಿತ ಈ ಒಂದು ಬಿ ವೇನಮ್ ಕಲೆಕ್ಷನ್. ಅವರ ಒಂದು ಅನುಭವದ ಪ್ರಕಾರ ಮಾರುಕಟ್ಟೆಯಲ್ಲಿ 10,000, 15,000, 20,000 ಒಂದು ಪ್ಲೇಟ್ ಏನು ಬಿ ವೇನಮ್ ವಿಷವನ್ನ ತೆಗಿತಾರೆ. ಅಷ್ಟು ಒಂದು ಬೆಲೆ ಬಾಳುವಂತ ಒಂದು ಬಿ ವೇನಮ್ ಅನ್ನ ಉದ್ಯಮ ಆಗಿ ಮಾಡಿಕೊಂಡು ಅವರು ಸಾಕಷ್ಟು ಒಂದು ಪುರಸ್ಕಾರಗಳನ್ನು ಕೂಡ ಪಡ್ಕೊಂಡು ಸಾಕಷ್ಟು ಜನಕ್ಕೆ ರೈತರಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹೇಗೆ ನಮ್ಮ ಮನುಷ್ಯನ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತದೋ ಹಾಗೆ ಜೇನು ನೊಣದಲ್ಲಿ ವಿಷ ಉತ್ಪಾದನೆ ಆಗುತ್ತೆ. ಅದು ಜೇನು ನೊಣ ಏನಾದ್ರು ನಮಗೆ ಕಚ್ಚಿದಾಗ ಅದರ ಒಂದು ಮುಳ್ಳು ನಮ್ಮ ಚರ್ಮದಲ್ಲಿ ಉಳ್ಕೊಂಡು ಅದು ಜೇನಿಗೆ ಘಾಸಿಯಾಗಿ ಸಾವನ್ನಾಗ್ತದೆ. ಆದರೆ ಆ ವಿಷವನ್ನ ತಗಲಿಕ್ಕೆ ವಿಶೇಷವಾದ ಒಂದು ಇನ್ಸ್ಟ್ರೂಮೆಂಟ್ ನ ಒಂದು ಅವರು ರೆಡಿ ಮಾಡಿಕೊಂಡು ಒಂದು 5 different varieties ಅಂದ್ರೆ ಜೇನು ನೊಣ ಕೂಡ ಸಾಯಬಾರದು, ವಿಷ ಕೂಡ ಕಲೆಕ್ಟ್ ಮಾಡಬೇಕು, ಆ ತರ ಒಂದು ವಿಶೇಷವಾದ ಒಂದು ಉಪಕರಣವನ್ನು ಅವರು ರೆಡಿ ಮಾಡಿರ್ತಾರೆ. ಹೀಗೆ ಸಾಕಷ್ಟು ಈ ಒಂದು ಬಿ ವೇನಮ್ ವಿಚಾರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂತ ಶ್ರೀ ಪ್ರಜ್ವಲ್ ಎಂಬವರು ನಮ್ಮ ರೈತರ ಮಹಿಳೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ. ಎಲ್ಲರಿಗೂ ನಮಸ್ತೆ, ಗಣ್ಯರಿಗೂ ನಮಸ್ಕಾರ. ಎಲ್ಲರಿಗೂ ಜೇನು ಕೃಷಿ ತಿಳಿದಿರುವಂತದ್ದೇ, ಆದರೆ ಜೇನು ಕೃಷಿ ಕಷ್ಟದ ಕೃಷಿಯೂ ಹೌದು, ಅದು ಒಲಿದರೆ ಸುಲಭದ ಕೃಷಿಯೂ ಹೌದು. ಯಾಕಂದ್ರೆ ಈ ಜೇನು ಕೃಷಿ ಹೇಗೆಂದರೆ ಅದೊಂದು ವಿದ್ಯೆಯ ರೀತಿ, ಸರಿಯಾಗಿ ಒಲಿದರೆ ಜೇನು ಕೃಷಿ ಸುಲಭವಾಗಿ ನಮಗೆ ಅದು ಒಲಿತದೆ, ಕಷ್ಟ ಇದ್ದರೂ ಕೂಡ ಅದು ಸುಲಭವಾಗಿ ಒಲಿಯುವಂತದ್ದು. ಈಗ ಜೇನು ಕೃಷಿಯಲ್ಲಿ ನಾನು ಹೇಗೆ ಜೇನು ಕೃಷಿಗೆ ಬಂದೆ, ಜೇನು ಕೃಷಿಗೆ ಬರಲು ಕಾರಣ ಈ ಜೇನು ವಿಷ. ಯಾಕಂದ್ರೆ ಸ್ಕಾರ್ಪಿಯನ್ ಅದರ ವಿಷವನ್ನು ತೆಗಿತಾರೆ, ಹಾವಿನ ವಿಷ ತೆಗಿತಾರೆ, ಅದೆಲ್ಲ ಇಲ್ಲೀಗಲ್. ಸೊ ನಾನು ಸ್ವಂತ ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವ ಸಂದರ್ಭದಲ್ಲಿ ಜೇನು ವಿಷದ ಬಗ್ಗೆ ನನಗೆ ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಮೊದಲು ನಾನು ನೋಡಿದ್ದು ಹಾವಿನ ವಿಷದ ಬಗ್ಗೆ ಮತ್ತೆ ಚೇಳಿನ ವಿಷದ ಬಗ್ಗೆ. ಆದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಇಲ್ಲೀಗಲ್ ಇದೆ, ಆದ್ರೆ ಜೇನು ವಿಷದ ಬಗ್ಗೆ ಅದು ಲೀಗಲ್ ಆಗಿ ಇದೆ. ಆದ್ರೆ ಒಂದು ವಿಷಯ ಏನಂದ್ರೆ ಜೇನು ವಿಷದ ಬಗ್ಗೆ ಇಲ್ಲಿಯ ತನಕ ಭಾರತದಲ್ಲಿ ಸರಿಯಾಗಿ ಮಾರ್ಕೆಟಿಂಗ್ ನ ವಿಷಯದಲ್ಲಿ ಇನ್ನೂ ಹಿಂದೆ ಇದೆ. ಹೊರದೇಶಗಳಲ್ಲಿ ಇದು ಮುಂದುವರೆದಿದೆ. ಹೇಗೆ ಅಂದರೆ ನಮ್ಮ ದೇಶದಲ್ಲಿ ಜೇನುತುಪ್ಪ ಪ್ರಥಮ ಪ್ರಶಸ್ತಿದೆ, ಮತ್ತೆ ಜೇನು ಮೇಣ ಪರಾಗ. ಆದರೆ ಹೊರದೇಶದಲ್ಲಿ ಜೇನು ವಿಷಕ್ಕೆ ಮೊದಲ ಪ್ರಶಸ್ತಿದೆ. ಅವರು ಫಸ್ಟ್ ಫೋಕಸ್ ಮಾಡುವುದೇ ಜೇನು ವಿಷಕ್ಕೆ. ಯುವ ಜೇನು ಕೃಷಿಕರು ಬರಬೇಕಂತ ನನ್ನ ಆಸೆ. ಯಾಕಂದ್ರೆ ಈಗ ಎಲ್ಲರೂ ಯುವಕರು ಬಿಸ್ನೆಸ್ ಮಾಡಬೇಕು, ಹಣ ಮಾಡ್ಬೇಕಂತಲೇ ಮೈಂಡ್ ಸೆಟ್ ಇರ್ತದೆ. ಈಗ ಯಾರು ಕೂಡ ಬಿಸ್ನೆಸ್ ಕೃಷಿಗೆ ಬರಬೇಕಂದ್ರೆ ಹಣ ಮಾಡ್ಬೇಕಂತಲೇ ಒಂದು ಮೈಂಡ್ ಸೆಟ್ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನು ಸ್ಟಡೀಸ್ ಆಗುವ ಸಂದರ್ಭದಲ್ಲಿ ಇದಕ್ಕೆ ಒಂದು ಸರಿಯಾದ ದಾರಿ ಕಂಡು ಬಂದಲ್ಲಿ ಯುವಕರು ಜೇನು ಕೃಷಿ ಮಾಡಿದಲ್ಲಿ ಇದನ್ನು ಲಾಭವಾಗಿ ಮಾಡಬಹುದು. ಜೇನು ವಿಷಯವನ್ನು ತೆಗೆಯುವುದು ಹೇಗೆ ಅಂದ್ರೆ ತಂತಿಯ ಮೂಲಕ ವೈಬ್ರೇಷನ್ ಪಾಸ್ ಮಾಡಿ ಗ್ಲಾಸ್ನ ಪ್ಲೇಟ್ ಅನ್ನು ಇಟ್ಟಾಗ ವೈಬ್ರೇಷನ್ ಗೆ ಲೋ ವೋಲ್ಟೇಜ್ ಅನ್ನು ಕೊಟ್ಟಾಗ ಆ ವೈಬ್ರೇಷನ್ ಗೆ ಅದರಲ್ಲಿ ಜೇನುನೊಣಗಳು ಕೋಪಗೊಂಡು ಅದರ ಕೊಂಡಿಯ ಜೇನು ಚುಚ್ಚುವ ಕೊಂಡಿಯ ಮೂಲಕ ವಿಷವನ್ನು ಅಲ್ಲಿ ಗ್ಲಾಸ್ನ ಮೇಲೆ ಡ್ರಾಪ್ ಮಾಡ್ತವೆ. ಅದು 12 degrees ಇಂದ ಎಬೋ ಇರಬೇಕು, -30 degrees ಒಳಗೆ ಇರಬೇಕು. ಆ ಸಮಯದಲ್ಲಿ ನಾವು ವಿಷವನ್ನು ಕಲೆಕ್ಟ್ ಮಾಡುವಂತದ್ದು ಅದನ್ನು -20 degreesಯಲ್ಲಿ 5 ವರ್ಷಗಳ ತನಕ ಸ್ಟೋರೇಜ್ ಮಾಡಿರಬಹುದು. 5 ವರ್ಷಗಳ ತನಕ ಏನಾಗುವುದಿಲ್ಲ. ಆದರೆ ಇದು ಜೇನು ವಿಷ ಸಂಗ್ರಹ ಮಾಡುವ ಮಿಷಿನ್ಗೆ 12-15,000 20,000 ತನಕ ಇದೆ ವ್ಯಾಲ್ಯೂ ಇದೆ. ಆದ್ರೆ ನಾನು ಇದನ್ನು ಇಷ್ಟು ವ್ಯಾಲ್ಯೂ ಇರುವ ಕಾರಣ ನಾನು ಯೋಚನೆ ಮಾಡಿದ್ದೆ ಇದನ್ನು ನಾವೇ ತಯಾರಿಸಬಹುದು ಅಂತಲ್ಲ. ಸೊ ನನಗೆ ಆಗ ಯೋಚನೆ ಬಂದದ್ದು ನಾವು ಸೊಳ್ಳೆ ಬ್ಯಾಟ್ ಇದ್ದಲ್ಲ, ಸೊಳ್ಳೆ ಹೊಡೆಯುವಂತ ಬ್ಯಾಟ್, ಅದರಲ್ಲಿ ಹೈ ವೋಲ್ಟೇಜ್ ಇರುವಂತದ್ದು. ಸೊ ಅದನ್ನೇ ಲೋ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಅದರ ಡಿವೈಸ್ ನ ಲೋ ವೋಲ್ಟೇಜ್ ಮಾಡಿ ಸೊ ಅದರ ಮುಖಾಂತರ ಈ ಉಪಕರಣವನ್ನು ನಾನು ರೆಡಿ ತಯಾರಿಸಿದೆ. ಅದು ಆ ನಾನು ತಯಾರಿಸುವ ಸಂದರ್ಭದಲ್ಲಿ ಅದು ಕರಾವಳಿ ಕರ್ನಾಟಕದಲ್ಲಿ ಪ್ರಥಮ ಪ್ರಯೋಗ. ಇದನ್ನು ಮಾರ್ಕೆಟಿಂಗ್ ಮಾಡುವ ಹೇಗೆಂದ್ರೆ ಭಾರತ ದೇಶದಲ್ಲಿ ಈಗಾಗಲೇ ಜೇನು ವಿಷದ ಉತ್ಪನ್ನಗಳು ಹೊರದೇಶದಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಆಲ್ರೆಡಿ ಮಾರ್ಕೆಟಿಂಗ್ ಹೇಗೆಂದ್ರೆ ನಾವು 10 rupees, 50 rupees ಸಾಬೂನನ್ನು ಯೂಸ್ ಮಾಡುವರಿದ್ರೆ 500 rupees, 1,000 ಸಾಬೂನನ್ನು ಯೂಸ್ ಮಾಡುವ ವ್ಯಕ್ತಿಗಳು ಇದ್ದಾರೆ. 5,000 ಸಾಬೂನನ್ನು ಯೂಸ್ ಮಾಡುವ ವ್ಯಕ್ತಿಗಳು ಇದ್ದಾರೆ. ಅದೇ ರೀತಿಯಾಗಿ ಜೇನು ವಿಷದ ವಸ್ತುಗಳು ಲಭ್ಯವಿದೆ, ಫೇಸ್ ಕ್ರೀಮ್, ಸಿರಂ, ಆಮೇಲೆ ಆಂಟಿ ಏಜಿಂಗ್ ಕ್ರೀಮ್ಸ್ ಎಲ್ಲ ಲಭ್ಯವಿದೆ ಮಾರ್ಕೆಟ್ ನಲ್ಲಿ. ಸೊ ಅದರ ವ್ಯಾಲ್ಯೂ ಒಂದು ಸಣ್ಣ ಡಬ್ಬಕ್ಕೆ 15-20 grams ಇಪ್ಪತ್ತು ಸಾವಿರ ಆ ತರ ವ್ಯಾಲ್ಯೂ ಇದೆ. ಸೊ ಇದು ಯೂಸ್ ಮಾಡುವವರು ಇದ್ದಾರೆ, ಆದ್ರೆ ನಮಗೆ ತಿಳಿತಿಲ್ಲ. ಯಾಕೆ ಹೇಗೆ ಅಂದ್ರೆ ನಾನು ಹೇಳಿದೆಲ್ಲ 50 rupees ಸಾಬೂನು ಯೂಸ್ ಮಾಡೋರು ಕೂಡ ಇದ್ದಾರೆ, 500 rupees ಸಾಬೂನು ಯೂಸ್ ಮಾಡೋರು ಕೂಡ ಇದ್ದಾರೆ. ಸ್ಕಿನ್ ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಇರುವ ಉತ್ಪನ್ನಗಳು ಸ್ಕಿನ್ ಸೆಗ್ಮೆಂಟ್ ಅಲ್ಲಿ ವೆನಮ್ ಡ್ರಾಪ್ಸ್ ಅಂತ ಇದೆ, ಮತ್ತೆ ಮೆನ್ ಥೆರಪಿ ಅದು ಫ್ಯಾಟ್ ಅನ್ನು ಕರಗಿಸ್ಲಿಕ್ಕೆ, ಆಮೇಲೆ ನೈಲ್ ಫಂಗಸ್ ಗೆ ಅಂಡ್ ಆಂಟಿ ಏಜಿಂಗ್ ಗೆ ಬೋಟಾಕ್ಸ್ ಅಂಡ್ HNC ಐಡಿಯಲ್ ಔಟ್. ಇದು ಭಾರತದಲ್ಲೇ ಇರುವಂತಹ ಉತ್ಪನ್ನಗಳು. ಸಿರಮ್ ಗೆ ಮನುಕಲ್ಯಾಣ್ API ವೈಲ್ಡ್ ಫ್ರೆಂಡ್ಸ್. ಈ ವೈಲ್ಡ್ ಫ್ರೆಂಡ್ಸ್ ಎನ್ನುವ ಕಂಪನಿ ಭಾರತ ನ್ಯೂಜಿಲೆಂಡ್ ನ ಕಂಪನಿ ಉತ್ಪನ್ನ ಜೇನು ವಿಷಯದಿಂದ ತಯಾರಿಸಿದ್ದು. ಅದು ನಮ್ಮ ಭಾರತ ದೇಶದಲ್ಲಿ ಇದು ಆನ್ಲೈನ್ ನಲ್ಲಿ ಹುಡುಕಿದ ಈ ಉತ್ಪನ್ನಗಳು ಲಭ್ಯವಿದೆ. ಜೇನು ವಿಷದ ಮತ್ತೊಂದು ವಿಶೇಷ ಅಂದ್ರೆ ಈ ಜೇನು ಬಿ ಥೆರಪಿಯಲ್ಲಿ ಜೇನು ಚುಚ್ಚಿಸುವ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಅದನ್ನ ನನ್ನ ಒಂದು ಆಸೆ ಏನಂದ್ರೆ ಯುವ ಜನರು ಜೇನು ಕೃಷಿಗೆ ಬರಲಿಕ್ಕೆ ಇದೊಂದು ಮಾರ್ಗ. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬ ಜೇನು ಕೃಷಿಕ, ಒಬ್ಬ ಬಿ ಥೆರಪಿಸ್ಟ್ ಇರಬೇಕು. ಯಾಕಂದ್ರೆ ಆ ಜೇನು ನೊಣವನ್ನು ಚುಚ್ಚಿಸುವ ವಿದ್ಯೆ ಒಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಗೊತ್ತಿದ್ರೆ ಅವ ಯುವಕರು ಆರಾಮ್ಸೆ ಬರಬಹುದು, ಅವರು ಜೇನು ಕೃಷಿಯನ್ನು ಕಲಿತು ಅದರಲ್ಲಿ ಅವರು ಜೀವನ ಸಾಗಿಸಬಹುದು. ಅಕ್ಯುಪೆಂಚರ್ ವಿದ್ಯೆ ಗೊತ್ತಿದ್ರೆ ಆ L2 L1 ಪಾಯಿಂಟ್ಸ್ ಅಕ್ಯುಪೆಂಚರ್ ಈ ನರ್ವ್ ಸಿಸ್ಟಮ್ ಎಲ್ಲ ನಮಗೆ ಗೊತ್ತಿದ್ರೆ, ಸೊ ಅಂತ ನಾಲೆಜ್ ಇದ್ದವರು ಈ ಬಿ ಥೆರಪಿ ಜೇನು ಚುಚ್ಚಿಸುವ ವಿದ್ಯೆಯನ್ನು ಅವರು ಕರಗತ ಮಾಡಿಕೊಳ್ಬಹುದು. ಆದ್ರೆ ಇದರಲ್ಲಿ ಒಂದು ರಿಸ್ಕ್ ಏನಂತಂದ್ರೆ ಅದರಲ್ಲಿ ಅಲರ್ಜಿ ಆಗುವ ಸಂಭವ ಕೆಲವರಿಗಿದೆ. ಹೇಗೆಂದ್ರೆ ಕೆಲವರಿಗೆ ಪೌಡರ್ ಹಾಕಿದ್ರು ಕೂಡ ಅಲರ್ಜಿ ಆಗ್ತದೆ, ಏನೇ ಯಾವುದೇ ಕಾಸ್ಮೆಟಿಕ್ ಹಾಕಿದ್ರು ಅಲರ್ಜಿ ಆಗುವ ವ್ಯಕ್ತಿಗಳು ಇರ್ತಾರೆ. ಹೇಗೆ ಕೆಲವರಿಗೆ ಮಟನ್ ತಿಂದ್ರೆ ಆಗುದು ಅಲರ್ಜಿ ಆಗ್ತದೆ, ಅದೇ ರೀತಿಯಾಗಿ ಇದರಲ್ಲಿ ಕೂಡ ಕೆಲವರಿಗೆ ಒಳಿತು ಕಂಡ್ರು ಕೂಡ ಕೆಲವೊಂದು 100% ಕೆಲವರಿಗೆ ಅಲರ್ಜಿ ಆಗಿ ಅದು ರಿಯಾಕ್ಷನ್ ಆಗುವ ಸಂದರ್ಭ ಇರ್ತದೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇವರು ರಿಸರ್ಚ್ ಮಾಡಿದ ಪ್ರಕಾರ ಕ್ಯಾನ್ಸರ್ ಗೆ ಮತ್ತೆ ಇದು ತುಂಬಾ ಯೂಸ್ ಆಗ್ತಂತು. ಜೇನು ವಿಷ ಕ್ಯಾನ್ಸರ್ ಗೆ ಆಂಟಿ ಕ್ಯಾನ್ಸರ್ ಆಗಿ ವರ್ಕ್ ಆಗ್ತಂತು. ಹೇಗೆ ನಮ್ಮ ಹಾವಿನ ವಿಷ ಪ್ರತಿ ವಿಷವಾಗಿ ಕೆಲಸ ಮಾಡ್ತದೆ, ಇದು ಕ್ಯಾನ್ಸರ್ ಅನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗಿದೆ. ಬ್ರೈನ್ ಕ್ಯಾನ್ಸರ್ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗಬಹುದು. ಬ್ರೈನ್ ಕ್ಯಾನ್ಸರ್ ಗೆ ಈ ತಲೆಯ ನರ್ವ್ಸ್ ಪಾಯಿಂಟ್ ಗೆ ಆ ಜೇನನ್ನು ಚುಚ್ಚುವ ಮೂಲಕ ಆ ಬ್ರೈನ್ ಕ್ಯಾನ್ಸರ್ ಕ್ಯೂರ್ ಮಾಡಲಾಗಿದೆ. ಇದು ಚೈನಾದಲ್ಲಿ ನಡೆದಿದೆ, ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಇದರ ನಿಮ್ಗೆ ರಿಪೋರ್ಟ್ ಸಿಗ್ತದೆ. ಸೊ ಜೇನು ವಿಷ ನಮ್ಮ ಭಾರತ ದೇಶದಲ್ಲಿ ಹಿಂದೆ ಉಳಿದಿದೆ, ಆದ್ರೆ ಇನ್ನೊಂದು 5-10 years ಇದರ ಬಗ್ಗೆ ಪ್ರಯೋಗಗಳು ನಡೀತಾ ಇದು ಯಶಸ್ವಿ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಕೆಂಚರೆಡ್ಡಿ ಸರ್ ಅವರಿಗೆ ತಿಳಿದ ವಿಷಯ ಹಾಗೆ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದ. ಯಾರಿಗೆ ಪ್ರಶ್ನೆ ಇದೆ ಸರ್? ಜೇನುಳ ಕಡಿದ್ರೆ ಮಡಿ ಈ ಕಾಲು ಕೀಲು ನೋವು ಅವೆಲ್ಲ ಕಡಿಮೆ ಆಗ್ತಾವ ಅಂತ ಹೇಳಿ? ಗಂಟು ನೋವು ಎಲ್ಲ ಕಡಿಮೆ ಆಗ್ತದೆ, ಕಡಿಮೆ ಆಗ್ತದೆ. ಜಾಯಿಂಟ್ ಪೇನ್ ಅದು ಎಲುಬು ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ತದೆ. ಹೌದು, ಅದು ಚುಚ್ಚಿಸುವ ವಿಧಾನ ಮಾತ್ರ ಸರಿಯಾಗಿ ಗೊತ್ತಿರಬೇಕು. ಅದು ಕರೆಕ್ಟ್ ಆದ ಪಾಯಿಂಟ್ ಗೆ ಚುಚ್ಚಿಸುವಂತದ್ದು, ರಕ್ತ ನಾಳಕ್ಕೆ ಯಾವ ಪಾಯಿಂಟ್ ನಲ್ಲಿ ಚುಚ್ಚಿಸುವಂತ ಅದು ಕರೆಕ್ಟ್ ಆಗಿದ್ರೆ ಅದು ಮಾತ್ರ ಆಗುದು. ಎಲ್ಲೆಲ್ಲಿ ಚುಚ್ಚಿಸಿದ್ರು ಕೂಡ ಅದು ಆಗುದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಗೆನೆ ಅವನ ಗಂಟಲು ಅವನ ಟ್ಯಾಬ್ಲೆಟ್ ತಗೊಂಡಿದ್ದ ಮಾತ್ರ ತಗೊಂಡಿದ್ದ ಕಾರಣ ಅವ ಗಂಟಲ ನೋವಿಗೆ ಮಾತ್ರ ತಗೊಂಡಿದ್ದ, ಆದ್ರೆ ಅವನ ಗಂಟಲಿಗೆ ಚುಚ್ಚಿದ ಕಾರಣ ಅದು ಇಷ್ಟು ಸ್ವೆಲ್ ಆಗಿತ್ತು. ಅಂದ್ರೆ ಜೇನು ವಿಷಯ ರಿಯಾಕ್ಷನ್ ಆಗಿತ್ತು ಅದು. ಸೊ ಕೆಲವೊಮ್ಮೆ ಅದು ನೋಡಿಕೊಂಡು ಚುಚ್ಚಿಸುವಂತದ್ದು ಅವಶ್ಯವಾಗ್ತದೆ. ಓಕೆ, ಜೇನು ವಿಷದ ವಾಣಿಜ್ಯ ಬಳಕೆಗೆ ಸಂಬಂಧಪಟ್ಟಂಗೆ ಶ್ರೀ ಪ್ರಜ್ವಲ್ ಎಂಬುವರು ಸಂಕ್ಷಿಪ್ತವಾಗಿ ತಮ್ಮ ವಿಚಾರವನ್ನು ಮಂಡಿಸಿರ್ತಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಒಂದು ಸಮಾವೇಶಕ್ಕೆ ರೈತ ಮಹಾನೆಯರಿಗಿಂತ ಮಹಿಳೆಯರು ತುಂಬಾ ಜಾಸ್ತಿ ಇದ್ರಿ, ಅಂದ್ರೆ ಆಸಕ್ತಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈಗ ಮಾತಾಡಿದ್ದ ಇಬ್ರು ರೈತರು ಜೇನು ಕೃಷಿ ಬಗ್ಗೆ ಹಾಗೂ ಜೇನಿನ ವಿಷದ ಬಗ್ಗೆ ತುಂಬಾ ಸವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ವಿಷಯ ಅಫ್ಕೋರ್ಸ್ ಏನಾದ್ರೂ ಇದ್ರು ಕೂಡ ವಿಷ ಅಂದ್ರೆ ವಿಷನೇ, ಆ ವಿಷವನ್ನ ಸ್ವಲ್ಪ ಭಾಗ ತಗೊಂಡ್ರೆ ಅದು ಮೆಡಿಸಿನ್ ಆಗಿ ಉಪಯೋಗಿಸ್ಬಹುದು. ಉದಾಹರಣೆಗೆ ಮೊನ್ನೆ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದ ಮೂರು ದಿನ, ಎರಡನೇ ದಿನ ಒಬ್ಬ ವಿಜ್ಞಾನಿಗೆ ಜೇನು ನೊಣ ತುಂಬಾ ಕಚ್ಚಿಬಿಟ್ಟಿತ್ತು, ಮುಖ ತುಂಬಾ ಜೇನು ನೊಣ ಕಚ್ಚಿಬಿಟ್ಟಿತ್ತು. ಆತನ ಮೂಗು ಬಾಯಿ ಎಲ್ಲ ಊದ್ಕೊಂಡು ಅವನಿಗೆ ಉಸಿರಾಡ್ಲಿಕ್ಕೆ ತುಂಬಾ ತೊಂದರೆ ಆಗಿತ್ತು. ಹಾಗಿದ್ದಾಗ ಅವರು ಈ ಗಂಟ್ಲಿಗೆ ಓಪನ್ ಮಾಡಿ ಪೈಪ್ ಹಾಕಿ ಉಸಿರಾಟಕ್ಕೆ ಆಸ್ಪದ ಮಾಡಿಕೊಟ್ರು ಹಾಸ್ಪಿಟಲಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಷ ಜಾಸ್ತಿ ಆದ್ರೆ ಅದು ವಿಷ ಆಗುತ್ತೆ, ಜೇನುನೊಣದಲ್ಲೂ ಕೂಡ ವಿಷ ಇದೆ, ಆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಔಷಧಿ ಆಗುತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ಪ್ರಜ್ವಲ್ ಅವರು ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಇನ್ನೋರ್ವ ಚಂದ್ರಶೇಖರ್ ಅವರು ಕೂಡ ಈ ಒಂದು ಸಣ್ಣ ಜೇನಿನ ಬಗ್ಗೆ ತುಂಬಾ ವಿವರವಾಗಿ ನಮ್ಮನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ರೈತರು ಈ ಇಬ್ಬರ ವಿಷಯವನ್ನು ತಮ್ಮೊಟ್ಟಿಗೆ ತೆಗೆದು ತಮ್ಮ ಜೇನು ಕೃಷಿಯ ಬಗ್ಗೆ ಕೃಷಿಯನ್ನು ಮಾಡಿ ಒಳ್ಳೆ ಆದಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಅಧ್ಯಕ್ಷರು, ಈ ಕಾರ್ಯಕ್ರಮ ಅಧ್ಯಕ್ಷರು ಒಂದೆರಡು ಮಾತಾಡ್ತಾರೆ. ಸ್ನೇಹಿತರೆ, ಇದುವರೆಗೂ ಜೇನು ಕೃಷಿಯಲ್ಲಿ ಇರತಕ್ಕಂತಹ ಅವಕಾಶಗಳ ಬಗ್ಗೆ ಪ್ರಜ್ವಲ್ ಮತ್ತೆ ಚಂದ್ರಶೇಖರ್ ಅವರು ತುಂಬಾ ಸವಿವರವಾಗಿ ಹೇಳಿದ್ದಾರೆ. ನೀವು ಅವ್ರ ಸಾಲ್ಗಳಿಗೆ ಖಂಡಿತವಾಗೂ ಭೇಟಿ ನೀಡಿ ಅಲ್ಲಿ ಅವರು ಇನ್ನಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತಾರೆ. ಹಾಗೇನೆ ಬಹಳ ವಿಶೇಷ ಅಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜೇನು ಕೃಷಿಯ ತರಬೇತಿಗಳು ಸತತವಾಗಿ ನಡೀತಾ ಇರುತ್ತೆ. ಅದು ಇರುವಕ್ಕಿಲ್ಲಾಗ್ಬೋದು, ಪೊನ್ನಂಪೇಟೆಯಲ್ಲಾಗ್ಬೋದು, ಶಿವಮೊಗ್ಗದಲ್ಲಾಗ್ಬೋದು, ಎಲ್ಲಿ ಮೂಡಿಗೆರೆಯಲ್ಲಾದ್ರೂ ನಮ್ಗೆ ತರಬೇತಿಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಆಸಕ್ತಿ ಇರುವಂತವರು ಒಂದು 10 ಜನ ಒಟ್ಟಿಗೆ ಬಂದರೂ ಸಹ ನಾವು ನಿಮಗೋಸ್ಕರ ತರಬೇತಿಯನ್ನ ಆಯೋಜನೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಕೆಂಚಾರೆಡ್ಡಿ ಸರ್ ಅವರು ಇಲ್ಲೇ ಕೂತಿದ್ದಾರೆ, ಅವರು ಜೇನುನಲ್ಲಿ ತರಬೇತಿ ಕೊಡೋದ್ರಲ್ಲಿ ನಮ್ಮ ಮಾಸ್ಟರ್ ಕಿಂಗ್ ಅವರು. ನಮ್ಮ ನೀವು ಯಾರೇ ಅವರನ್ನ ಸಂಪರ್ಕ ಮಾಡಿದ್ರು ಅವ್ರ ತರಬೇತಿಗೆ ಅರೇಂಜ್ ಮಾಡ್ತಾರೆ. ಹಾಗೇನೆ ಅವರು ಬಾಕ್ಸ್ ಗಳನ್ನು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿದ್ಧ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಈ ವರ್ಷ ಸುಮಾರು 15 ಲಕ್ಷ ರೂಪಾಯಿಗಿಂತ ಹೆಚ್ಚು ದುಡ್ಡಿನ ಬಾಕ್ಸ್ ಗಳನ್ನ ಅವರು ಸಿದ್ಧ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜೇನು ಕೃಷಿಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಹಾಗೂ ಮನೆಯಲ್ಲೇ ಒಂದು ಜೇನು ಡಬ್ಬ ಇಟ್ಕೊಂಡು ಒಂದರಿಂದನೇ ನಾನು ಅದನ್ನ ಕಲಿತೀನಿ ಅನ್ನುವಂಥವ್ರು ಸಹ ನಮ್ಮ ವಿಶ್ವವಿದ್ಯಾಲಯವನ್ನ ಸಂಪರ್ಕ ಮಾಡಬಹುದು. ಇದಕ್ಕೆ ಹೆಚ್ಚಿನ ಅನುದಾನಗಳು ಇತ್ತೀಚೆಗೆ ಸರ್ಕಾರದಲ್ಲೂ ಲಭ್ಯ ಇದೆ. ಈಗ ಯಾರಾದರೂ ಸ್ಟಾರ್ಟ್ಅಪ್ ಮಾಡ್ತೀನಿ ಈ ಥರದ್ದೇನೋ, ಈಗ ಪ್ರಜ್ವಲ್ ಅವರು ವಿಷ ತೆಗೆಯೋದನ್ನ ಮಾಡಿದ್ರು, ಅದೇ ರೀತಿ ನೀವು ಹಾಗೆ ಆ ಜೇನಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಹೊಸದಾಗಿ ತೆಗೆದು ಮಾರ್ಕೆಟಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೂ ಸಹ ಸ್ಟಾರ್ಟ್ಅಪ್ಗಳಿಗೆ ಸಹ ಅರ್ಜಿಯನ್ನ ಹಾಕ್ಬೋದು. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಪೊನ್ನಂಪೇಟೆ ಸ್ಟಾಲು, ಇರುವಕ್ಕಿ ಸ್ಟಾಲು, ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಈ ಜೇನಿನ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟಕ್ಕಿದ್ದಾರೆ, ಉಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶದ ಕೊನೆಯ ಘಟ್ಟ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಚಂದ್ರಶೇಖರ್ ಅವರಿಗೆ ನಮ್ಮ ಈ ಒಂದು ಸಮಾವೇಶದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಪ್ರೋಗ್ರಾಮ್ ಕಮಿಟಿ ಚೇರ್ಮನ್ ಕೋ ಚೇರ್ಮನ್ ಅವರು ಸೇರಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ ಏಪ್ರಿಲ್ 26, 27, 28, 2025 ತಾಂತ್ರಿಕ ಸಮಾವೇಶದ ಮೊದಲನೆಯ ದಿನದ ಕಾರ್ಯಕ್ರಮದ ಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಮೊದಲಿಗೆ ನಸೂರು ಜೇನು ಸಾಕಾಣಿಕೆ ಕುರಿತು ಮಾತನಾಡಿದವರು ಶ್ರೀ ಚಂದ್ರಶೇಖರ್, ಪ್ರಗತಿಶೀಲ ಜೇನು ಕೃಷಿಕರು ಕಳಸಾ ಚಿಕ್ಕಮಗಳೂರು. ನಂತರ ಜೇನು ವಿಷದ ವಾಣಿಜ್ಯ ಬಳಕೆ ಕುರಿತು ಮಾತನಾಡಿದವರು ಶ್ರೀ ಪ್ರಜ್ವಲ್ ಎಂ, ಜೇನು ವಿಷಯ ಯುವ ಉದ್ಯಮಿ, ತಲಪಾಡಿ ಗ್ರಾಮ, ದಕ್ಷಿಣ ಕನ್ನಡ ಜಿಲ್ಲೆ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥವರು